या भुने हुए चने, मूंगफली इत्यादि खाएं। केवल उबला या क्लोरीन युक्त पानी पिए। पलायन से पूर्व बिजली और गैस के कनेक्शन को बंद कर दें। फर्नीचर और अन्य सामान ऊंचे स्थान पर रख दें। नाली और शौचालय की निकासी मार्ग को बंद कर दें। अपनी आपातकालीन किट अपने साथ अवश्य ले जाएं। यदि आप कहीं फंसे हुए हैं तो हेल्पलाइन नंबर पर संपर्क करें। तैयारी में ही समझदारी। ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಭದ್ರಾವತಿ ತಾಲೂಕು ಅರಕೆರೆ ಗ್ರಾಮದ ಶ್ರೀ ಭೋಜಣ್ಣ ಅವರ ಕೃಷಿ ಅನುಭವಗಳ ಕುರಿತ ಸಂದರ್ಶನ. ಆತ್ಮೀಯ ರೈತ ಬಾಂಧವರ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕು ಅರಕೆರೆಯ ಭೋಜಣ್ಣ ಅನ್ನುವರ ಕೃಷಿ ತೋಟದಲ್ಲಿ ನಾವಿದ್ದೀವಿ. ಅವರು ತಮ್ಮಲ್ಲಿರ್ತಕ್ಕಂತಹ 4 ಎಕರೆ ಜಮೀನಲ್ಲಿ ಈ ಅಡಕೆ ಗಿಡ ಇವುಗಳನ್ನೆಲ್ಲ ಬೆಳೆದಿದ್ದಾರೆ. ಬನ್ನಿ, ಅವರಿಂದ ಅವರ ಒಂದು ಕೃಷಿ ಪದ್ಧತಿ ಏನೇನು ಅನುಸರಿಸಿದ್ದಾರೆ, ಯಾವ್ಯಾವ ರೀತಿಯಲ್ಲಿ ಬೆಳೆದು ಅವರು ಇವತ್ತು ಲಾಭವನ್ನು ಪಡೆದಿದ್ದಾರೆ, ಅವರಿಂದನೇ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಭೋಜಣ್ಣ ಅವರೇ, ನಮಸ್ಕಾರ. ನನ್ನ ಹೆಸರು ಭೋಜಣ್ಣ ಅಂತ. ನಮ್ದು 4 ಎಕರೆ ಅಡಿಕೆ ತೋಟ ಇದೆ. ನಾವು ಸ್ವಂತ ಗಿಡ ಮಾಡಿ ಹೆಚ್ಚಿರೋದು, 25 ವರ್ಷದ ಬೀಜ ತಗೊಂಡು ಮಾಡಿರೋದು ಅಡಿಕೆ ತೋಟ. ಅಣ್ಣ, ಸ್ವಂತ ಮಾಡಿರೋದು ಅಂತ ಹೇಳಿದ್ರಿ, ಯಾವ ರೀತಿ ಸ್ವಂತ ಮಾಡಿದ್ರಿ ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಹೇಳಿ. 10 ಗುಂಟೆ ಇತ್ತು 4 ಎಕರೆ ಅಷ್ಟು ಹಳೆ ತೋಟದಲ್ಲಿ ಮಾಡಿದ್ದು. ಅದರ ಬೀಜ 25 ವರ್ಷದ ಲೆಕ್ಕಕ್ಕಿತ್ತು ತೋಟ, ಅದನ್ನ ಅದನ್ನ ತಗೊಂಡು ಮಾಡಿದ್ವಿ. ಅದು ಆ ಬೀಜದಿಂದ ಒಳ್ಳೆ ಇಳುವರಿನೂ ಬರ್ತದೆ, ಒಳ್ಳೆ ಇದು ಹಾಕುತ್ತೆ ಅಣ್ಣ. ಅದು ಎಷ್ಟು ವರ್ಷದಿಂದ ನೀವು ತೋಟ ಮಾಡ್ತಾ ಇದ್ದೀರಾ? ತೋಟ ಹೆಚ್ಚು ಕಮ್ಮಿ 25-30 ವರ್ಷ ಆಯ್ತು ಸರ್ ಮಾಡಕ್ಕಿಡ್ದು. ನಾವು ಒಳ್ಳೆ ಇಳುವರಿ ಬರೋ ಸರ್. ನಾನು ಮುಂಚೆ ಭತ್ತ ಬೆಳೆಸಿದ್ವಿ, ಭತ್ತದಲ್ಲಿ ಏನು ಕಾಣಕ್ಕಾಗಲಿಲ್ಲ. ನಾವು ಬರೀ ಮಾಡಿಟ್ಗು ಅಲ್ಲಿ ನೇರಾಗದು ಬೆಳಿತಿದ್ವಿ. 100 ಚೀಲ ತನಕ ಬೆಳಿತಿದ್ವಿ. ಬರೀ ಎಲ್ಲ ಬರೀ ಕೂಲಿಯರಿಗೆ ಆಗದಣ, ಗೊಬ್ಬರಕ್ಕೆ ಅತ್ತಿಗೆ ಮಾಡೋದು, ಆಮೇಲೆ ಬೆಂಕಿ ರೋಗ ಅಂತ ಬೆಳೋದು ಭತ್ತಕ್ಕೆ. ಬಿದ್ದಾಗ ಪಾಪ ಕೃಷಿ ಇಲಾಖೆಗೆ ಹೋಗುತ್ತಿದ್ವಿ, ಪಾಪ ಔಷಧಿ ಕೊಡೋರು ಹೊಡಿತಿದ್ವಿ, ಮಾಡ್ತಿದ್ವಿ. ಏನ್ ಮಾಡಿರು ಇಲ್ಲಿ ನಮ್ಮಲ್ಲಿ ಕಂಟ್ರೋಲ್ ಹಾಕದ್ದೇ ಇಲ್ಲ. ಹಂಗೆಲ್ಲ ಮಾಡಿ ಇದ್ ಮಾಡಿ ಆಮೇಲೆ ಇದು ಸರಿಯಾಗಲ್ಲ ಅಂದು ತೋಟ ಮಾಡಿದ್ವಿ ಸರ್. ತೋಟ ಮಾಡಿದ್ಮೇಲೆ ಈಗಂತಾನೆ ಪರವಾಗಿಲ್ಲ ಸರ್. ಈಗ ಅಡಿಕೆ ಗಿಡ ಹಚ್ಚೆಲ್ಲ ಈಗ ಬರ್ತೈತೆ ನಿಧಾನ. ಅಂದ್ರೆ ತೋಟ ಮಾಡಿದೀನಿ ಅಂತ ಹೇಳಿದ್ರಿ, ಯಾರು ನೋಡಿ ನೀವು ತೋಟ ಮಾಡಿದ್ರಿ, ತೋಟ ಮಾಡ್ಲಿಕ್ಕೆ ಪ್ರೇರೇಪಣೆ ಯಾರು ಅಂತ? ನಮ್ಮ ತಂದೆಯವರು ಇಲ್ಲೆಲ್ಲ ಹಳೆ ತೋಟ ಬರ್ಸಾರ ಇಲ್ಲಿ ಅಕ್ಷಲೆಕೆರೆ ತಕ್ಕೆ. ಅಲ್ಲಿ ಒಂದು 100-200 ಎಕರೆ ಅಡಿಕೆ ತೋಟ ಇದೆ. ಅವಾಗೆಲ್ಲ ಕಪಿಲೆ ಎತ್ತಿ ನೀರು ಹಿಡಿಯೋ ಸರ್ ಅವಾಗ ಬಾವಿಯಿಂದ. ಅವಾಗ ಅಂದ್ರೆ ಏತ ನೀರಾವರಿ ನೀರಾವರಿ ಅವಾಗ ನಮ್ಮ ತಂದೆಯವರು ಅವರೆಲ್ಲ ಮಾಡಿದ್ರು ಸರ್. ಅವಾಗೆಲ್ಲ ಅವ್ರು ನೋಡ್ಕೊಂಡು ಹಳೆ ತೋಟ ಯಾವಾಗ ಇಲ್ಲಿ ಆತ ಗದ್ದುಗಳೆಲ್ಲ ಹಿಂಗೆ ಭತ್ತದಲ್ಲಿ ಏನು ನಮಗೆ ಉಪಯೋಗ ಆಗಲಿಲ್ಲ ಸರ್. ಅವಾಗ ನಮ್ಮ ತಂದೆಯವ್ರನ್ನ ನೋಡ್ಕೊಂಡು ಹಳೆ ತೋಟಗಳನ್ನೆಲ್ಲ ನೋಡ್ಕೊಂಡು ನಾವು ಮಾಡಕ್ಕೆ ಶುರು ಮಾಡ್ಕೊಂಡ್ವಿ ಸರ್. ನಾವು ಅವಾಗ ಮಾಡ್ಕೊಂತ ಗದ್ದುಗಳಿಲ್ಲೆಲ್ಲ ಅಡಿಕೆ ಗಿಡ ಹಚ್ಕೊಂತ ಬಂದ್ವಿ ಸರ್. ಅವಾಗ ನಿಮ್ಮ ಪದ್ಧತಿ ಬಗ್ಗೆ, ಆ 4 ಎಕರೆಯಲ್ಲಿ ಯಾವ ರೀತಿ ಕೃಷಿ ಮಾಡಿದಿರಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀವು ನಮ್ಗೆ ಕೇಳಿದ್ರಿ. ಒಂದು 2 ಎಕರೆ ಫಸ್ಟ್ ಮಾಡಿದ್ವಿ ಸರ್. 9 ಅಡಿ ದಾಯ ಕಟ್ಟಿದ್ವಿ ಸರ್. ಅದಕ್ಕೆಲ್ಲ ಗುಂಡಿ ಹೊಡೆದು ಇಲ್ಲಿ ನಮ್ ದಮಣಿಕೆರೆ ಅಂತ ಇದೆ ಸರ್, ಅಲ್ಲಿಂದ ಮಣ್ಣು ಎರ್ಸಿ 2 ಅಡಿ ಗುಂಡಿ ಹೊಡೆದು ಸರ್. ಅವಕ್ಕೆ 4 ಫುಟ್ಟಿ 5 ಫುಟ್ಟಿ ಮಣ್ಣು ಹಾಕ್ಸಿವಿ ಸರ್. ಮಣ್ಣು ಹಾಕಿ ಆಮೇಲೆ ಮಳೆಗಾಲದಲ್ಲಿ ಗಿಡ ಹಚ್ಚಿದ್ವಿ ಸರ್. ಅವು ಗಿಡ ಹಚ್ಚಿ ಚೆನ್ನಾಗಿ ಬಂದ್ವಿ ಸರ್. ಒಳ್ಳೆ ಇಳುವರಿನೂ ಬರ್ತದೆ ಸರ್. ಅದು ನಮ್ಮ ದಮಣಿಕೆರೆ ಮಣ್ಣಿದೆ ಸರ್, ಒಳ್ಳೆ ಇಳುವರಿ ಸರ್. ಅದು ಒಂದು ಸಹ ಅಲ್ಲೇ ಮಣ್ಣು ನಾವು ತೋಟಗಳಿಗೆ ಏರ್ಸಿದ್ವಿ ಸರ್. ಮಣ್ಣು ಅಲ್ಲಿ ಎಲ್ಲ ಕೊಚ್ಚಿಗೆ ಬರ್ತದೆ ಮೇಲಿಂದ ಕೆರೆಯಾಳ ಮಣ್ಣು ಅವಾಗ ಒಡಿಸಿದ್ವಿ ಸರ್. ಒಳ್ಳೆ ಇಳುವರಿ ಬರೋ ಸರ್. 1 ಎಕರೆಗೆ ಏನಿಲ್ಲ ಅಂದ್ರೆ ಸರ್ 50 ಚೀಲ 60 ಕ್ವಿಂಟಲ್ ತನಕ ಬರೋ ಸರ್. ಹಸಿ ಅಡಿಕೆನೂ ಎಲ್ಲ ಮಾಡಿದ್ದು ಹಸಿ ಅಡಿಕೆ ಸರ್. ಇವಾಗೆಲ್ಲ ಅಡಿಕೆ ಕೊಡ್ತಾ ಇವೆ ಸರ್. ಅವಾಗ ಹಸಿ ಅಡಿಕೆ 1 ಎಕರೆಗೆ 60 ಕ್ವಿಂಟಲ್, 2 ಎಕರೆಗೆ 120 ಕ್ವಿಂಟಲ್ ಹಸಿ ಅಡಿಕೆ ಆಗ ಸರ್. ಈಗ ಎಷ್ಟಾಗ್ತಿದೆ ಈಗ ಸರ್? ಈಗೆಲ್ಲ ಸೊಸೆ ಈ ತರದ ಸೊಸೆ ಸರ್. ಈಗ ಈಗೂ ಅಷ್ಟೇ ಸರ್, 1 ಎಕರೆಗೆ 60 ಕ್ವಿಂಟಲ್ ಕೊಯ್ತು ಸರ್ ನಾವು. ಈಗ ಈ ತರದ ಸಸಿ ಅಂತ ಹೇಳಿದ್ರೆ ಮುಂಚೆ ಸಸಿಗೂ ಈ ಸಸಿಗೂ ಏನ್ ವ್ಯತ್ಯಾಸ? ಅದು ಮರ ಸಿಬುರ್ ಆದಂಗ ಸರ್. ಮರ ಒಳ್ಳೆ ಈಲ್ಡ್ ಬರ್ತದೆ, ಒಂದೊಂದು ಗೊನೆ 10-15 ಕೆಜಿ ತನಕ ಬರ್ತದೆ ಸರ್. ಚೆನ್ನಾಗಿ ಸರ್. ನಾವು ಒಂದು ಮರಕ್ಕೆ 1 ಕೆಜಿ ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರಿ, ಎಷ್ಟು ಬಂದಿದೆ? 10-15 ಕೆಜಿ ಎಫೆಕ್ಟ್ ಮಾಡ್ಬೋದು ಸರ್. ಒಳ್ಳೆ ಚೆನ್ನಾಗಿ ಬಂದ್ರು ಸರ್, 20 ಕೆಜಿ ತನಕ ಬರ್ತವೆ ನನ್ಗೊನೆ ಸರ್. ಆ ತರ ಮಾಡಬ್ ಸರ್, ಕೊಟ್ಟಿಗೆ ಗೊಬ್ಬರ ಅದು ಹಾಕ್ಬೇಕು ಸರ್, ಗುಣೆ ಮಾಡಿ ಕ್ಲೀನಾಗಿ. ಹಿಂಗ ಹಸಿರೆಲ್ಲ ಬೆಳೆಸ್ತೇವೆ ಸರ್. ಹಿಂಗೆಲ್ಲ ಆಸಂದೆ ಪಲ್ಸಂದೆ ನೀ ಹಾಕ್ತಿವಿ ಮಾಡ್ತಿವಲ್ಲ ಅವೆಲ್ಲ ಹೊಡಿತೀವಿ. ಮತ್ತೆ ಕೃಷಿ ಇಲಾಖೆ ಸೆಣಬು ಕೊಡ್ತಾರ ಸರ್, ಆ ಸೆಣಬೆಲ್ಲ ಹಾಕ್ತಿವಿ ಸರ್. ಅಂದ್ರೆ ದ್ವಿದಳ ಧಾನ್ಯಗಳನ್ನ ಮಧ್ಯೆ ಬೆಳೆಸಿದಾಗ ಅಲ್ಲಿ ಗೊಬ್ಬರ ಹೆಚ್ಚಾಗುತ್ತೆ. ಹೆಚ್ಚಾಗುತ್ತೆ ಅದು ರೂಟ್ ಹೊಡಿತೀವಿ ಸರ್. ಅವೆಲ್ಲ ರೂಟ್ ಹೊಡೆದಾಗ ಆಮೇಲೆ ಚೆನ್ನಾಗಿ ಒಳ್ಳೆ ಫಲವತ್ತಾಕ ಸರ್ ಭೂಮಿ. ಆಮೇಲೆ ಸುಫಲ ಹಾಕ್ತೀವಿ, ರೈತನ ಮಿತ್ರ ಅದೇ ಅಲ್ಲ ಸುಫಲ ಸರ್, ಅದು ಗೊಬ್ಬರ ಎಲ್ಲ. ಯಾವ ತಳಿ ನೀವು ಅಡಿಕೆನ ಬೆಳೀತಾ ಇರೋದು? ನಾಟಿ ತಳಿ ಸರ್, ನಮ್ಮಲ್ಲಿ ಇದೆಯಾ ಸರ್ ನಾಟಿ ತಳಿ? ಮಂಗಳ ಪಂಗಳ ಮಾಡಿರಿ ಸರ್, ಇಲ್ಲಿ ಇಳವರಿ ಬರಲ್ಲ ಸರ್, ಅದು ದಪ್ಪಾಕ ಸರ್. ಮಂಗಳ ಪಂಗಳ ಮಾಡಿರಿ, ಮೂತಿಕಾಯಿ ನಂಗೆ ಬರ್ ಸರ್, ಅದಕ್ಕೆ ರೇಟ್ ಸಿಗಲ್ಲ ಸರ್. ಇದು ನಮ್ಮ ನಾಟಿ ತಳಿ ಮಾಡಿರಿ ಸರ್, ಒಳ್ಳೆ ಅಡಿಕೆನೂ ಇಳುವರಿ ಬರುತ್ತೆ, ಒಳ್ಳೆ ರೇಟು ಸಿಗ್ತದೆ ಸರ್. ಅದಕ್ಕೆ ಅಂದ್ರೆ ಫಸ್ಟ್ ನೆಟ್ಟಿರ್ತಕ್ಕಂತ ಮರ ಇವತ್ತಿನವರೆಗೂ ಅದೇ ಮರ ಇದೆ? ಅದೇ ಮರ ಇದೆ ಸರ್. ಅದೊಂದು ನಮ್ ಬರ್ತಾ ಬರ್ತಾ ನಮ್ಮಲ್ಲಿ ಕೊಳೆ ರೋಗ, ಇದು ರೋಗ ಜಾಸ್ತಿ ಆಗ್ಬಿಟ್ ಸರ್, ಇಳಿ ಮಂಡಿ ರೋಗ ಜಾಸ್ತಿ ಆಗ್ಬಿಟ್ ಸರ್. ಕೃಷಿ ಇಲಾಖೆಗೆ ಬಹಳ ಸಲ ಹೇಳಿದ್ವಿ, ಅವರು ಬಂದು ಇಲ್ಲೆಲ್ಲ ಊರಲ್ಲೆಲ್ಲ ಬಂದು ಮೀಟಿಂಗ್ ಮಾಡಿದ್ರು, ಎಲ್ಲ ಮಾಡಿದ್ರು, ಅದು ರೋಗ ಒಂದು ಔಷಧಿನೇ ಕಂಡಿಡಿಯಲ್ಲ ಸರ್ ಅದಕ್ಕೆ ಇಳಿ ಮಂಡಿ ರೋಗ ಸರ್. ಅಂದ್ರೆ ನೀವು ಯಾವ ತಳಿ ಅಂದ್ರೆ ನಾಟಿ ತಳಿ? ತಳಿನೇ ಸರ್ ಹಾಕೋದು. ಈ ಮಂಗಳ ಪಂಗಳ ಏನು ನಮ್ಮಲ್ಲಿ ಇಲ್ಲ ಸರ್. ಕೆಲವರೆಲ್ಲ ಇಷ್ಟು ವರ್ಷದ ನಂತರ ಮರ ಕಟ್ ಮಾಡಿ ಮತ್ತೆ ಬೇರೆ ಆಡ್ತಾರೆ, ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ? ಮರ ಎಲ್ಲ ನೀನ್ ಹೇಳ್ದಂಗ ಸರ್, ಮಂಗಳ ಸೊಸೆ ತಂದು ಹಚ್ಚಿದ ಸರ್, ಎಕರೆ ಗಟ್ಲೆ, 3 ಎಕರೆ ಗಟ್ಲೆ, 4 ಎಕರೆ ಗಟ್ಲೆ ತಂದು ಹಚ್ಚಿದ ಸರ್. ಅವೆಲ್ಲ ಬಗ್ದು ಹೋದ ತಕ್ಷಣ ಹೋಗ್ಬಿಡ ಸರ್. ಫಸ್ಲಿ ಬಂದು 4 ವರ್ಷ 5 ವರ್ಷ ಕೊಯ್ತಿಯಲ್ಲ, 7-8 ವರ್ಷಕ್ಕೆ ಮರ ಹೋಗ್ಬಿಡ ಸರ್. ಅದು ಹೋಗೋದು ಅದನ್ನ ತೆಗೆದ್ಬಿಡ ಸರ್, ತೆಗೆದೆಲ್ಲ ನಾಟಿ ತಳಿ ಹಸ್ತದ ಸರ್ ಅವಕ್ಕೆಲ್ಲ. ಅದು ನಮ್ಮಲ್ಲಿ ತಡೆಯಲ್ಲ ಸರ್, ಶೀತ ಅಂಶ ಜಾಸ್ತಿ ಇರ್ತದ ಸರ್, ನಮ್ಮಲ್ಲಿ ತಕ್ಷಣ ರೋಗ ಬಿಡ ಸರ್ ಅದಕ್ಕೆ. ಅಂದ್ರೆ ಆ ತಳಿಗೆ ಶೀತ ಇರಬಾರ್ದು? ಶೀತ ಇರಬಾರ್ದು, ಅದಕ್ಕೆ ಈಟೆ ಜಾಸ್ತಿ ಸರ್. ಮಂಗಳ ಮಂಗಳ ನಮ್ಮಲ್ಲಿ ತಡೆಯದೇ ಇಲ್ಲ, ಬಿದ್ದು ಅಂದ್ರೆ 1/4 ಎಕರೆ 1/2 ಎಕರೆ ರೋಗ ಬಿಡ್ಸ ಸರ್. ಕೊಳ್ಳಿ ಅದನ್ನ ಹಾಕಿ ಅದ್ರದ್ದು ಪಟ್ಟು ಸುಸ್ತಾ ಬಿಡದ ಸರ್, ಜನ ಎಲ್ಲ ಅಲ್ಲಿ ಸುಸ್ತಾ ಬಿಡದಾರ. ಅದು ಮಂಗಳ 4-5 ಎಕರೆ 5 ಎಕರೆ ತೆಗ್ದ ಸರ್ ಒಬ್ಬೊಬ್ರು ತೆಗ್ದು ಅವೆಲ್ಲ ಈಗ ಫಸ್ಲಿ ಬರ್ತಾ ಸರ್. ಅದು ನೋಡಿದ್ವಲ್ಲ ಮಂಗಳದಲ್ಲಿ. ಈ ಮರಗಳು ಎಷ್ಟು ವರ್ಷದ ಮರಗಳು ಅಂತೀರ ನಿಮ್ ತೋಟದ್ದು? ನಮ್ ತೋಟದ್ದು ಹಿಂಗ್ ಸಸ್ಯದ ಒಂದು 15 ವರ್ಷದ್ದು ಐತೆ ಸರ್, ಒಂದ್ 25 ವರ್ಷದ್ದು ಐತೆ ಸರ್ ಆ ತರದ್ದು. ಅಂದ್ರೆ ನೀವು ಕೃಷಿ ಪದ್ಧತಿಗೆ ಬಂದಾಗ ನೀವು ರಾಸಾಯನಿಕ ಕೃಷಿ ಪದ್ಧತಿನ ಅನುಸರಿಸ್ತಿದಿರೋ ಅಥವಾ ಸಾವಯವ ಕೃಷಿ ಪದ್ಧತಿನ ಅನುಸರಿಸ್ತಿದಿರೋ? ಅದು ಸಾವಯವ ರಾಸಾಯನಿಕ ಬಹಳ ಬಳಸಬೇಡ್ರಿ ಅಂತ ಕೃಷಿ ಇಲಾಖೆಗೆಲ್ಲ ಹೇಳ್ತಾರೆ ಸರ್. ಹೇಳಿದ್ರೆ ಅದು ಕಮ್ಮಿ ಮಾಡ್ತೀವಿ ಸರ್. ಬಹಳ ಪ್ರಮಾಣ ಹಾಕತಕ್ಕಲ್ಲಿ ದನಿ ಗೊಬ್ಬರ ಮಣ್ಣು ಎಲ್ಲ ಹಾಕ್ತಿವಲ್ಲ, ಹಂಗಾಗಿ ಅದರಿಂದ ಏನು ಎಫೆಕ್ಟ್ ಆಗಲ್ಲ ಸರ್. ಸೀಮೆ ಗೊಬ್ಬರ ಬಹಳ ಹಾಕತಕ್ಕ ಕಮ್ಮಿ ಪ್ರಮಾಣ ಹಾಕ್ತಿವಿ ಸರ್. ಈ ಸೊಪ್ಪು ಸದೆ ಹಾಕೋದ್ರಿಂದ ಬಹಳ ಅನುಕೂಲ ಸರ್ ಇವೆಲ್ಲ. ಅಂದ್ರೆ ಒಟ್ಟಿನಲ್ಲಿ ನೀವು ಸಾವಯವ ಕೃಷಿನ ಅನುಸರಿಸಿದ್ರಿ ಸರ್. ತಾವು ಕೂಡ ಅಡಿಕೆ ಸಸಿ ಮಾಡ್ತೀವಿ ಅಂತ ಹೇಳಿದ್ರೆ ಆ ಅಡಿಕೆ ಸಸಿ ಬಗ್ಗೆ ಯಾವ ರೀತಿ ಮಾಡ್ತೀರಿ? ಏನು ಮಾಡ್ತೀವಿ ಸರ್, ಈಗ ಡಿಸೆಂಬರಿಗೆ ಎಲ್ಲ ಕಟಾವ್ ಕ್ಲೋಸ್ ಹಾಕ ಸರ್. ಅವಾಗ ಗೋಟು ತರ್ತೀವಿ ಸರ್, ತೋಟದಿಂದ ಕೆಡ್ಕೊಂಡ್ ಬರ್ತೀವಿ. ಕೆಡ್ಕೊಂಡ್ ಬಂದು 1 ಲಕ್ಷ ಬಿಸಿಲಲ್ಲಿ ಒಣಗಿಸ್ತೀವಿ ಸರ್. ಆಮೇಲೆ ಅದನ್ನ ಫೆಬ್ರವರಿ ತಿಂಗಳಿಗೆ ಸ್ವಲ್ಪ ಮಳ್ಳಾಕಿ, ಅದು ಯಾವ ತರ ಇದ್ ಮಾಡ್ಬೇಕು, ಮಳ್ಳಾಕಿ ಡೈಲಿ ಎಳಿಸ್ಕೊಂಡ್ಬಿಟ್ಟು ನೀರು ಇಡ್ತೀವಿ. ಅದು 45-50 ದಿವಸಕ್ಕೆ ಮೊಳಕೆ ಹಾಕದ್ ಸರ್. ಅದು ಮೊಳಕೆ ಆದಾಗ ಅಷ್ಟೇ ಮಳೆಗಾಲ ಶುರು ಆಗುತ್ತಲ್ಲ, ಪಾಕೆಟ್ ಮಡಿಕೆ ಅಂತ ಹೋಗ್ತೀವಿ ಸರ್. ಅದು ಎಷ್ಟು ವರ್ಷಕ್ಕೆ ಅದು ಬೆಳೆಯುತ್ತೆ ನೀವು ಮಾಡ್ತಕ್ಕಂಥ ಗಿಡಗಳು? ಒಂದು ವರ್ಷಕ್ಕೆ ಇಟ್ಟಿಡ್ದಪ್ಪ ಹಾಕ ಸರ್, ಇಷ್ಟ ಹತ್ರ ಇಟ್ಟಾಗ್ಬಿಡುತ್ತೆ ಸರ್. ಅವಾಗ ತಾನಾಗಿ ತೋಟಗಳಿಗೆ ಹಚ್ತು ಸರ್. ಎಷ್ಟು ವರ್ಷದ ಸಸಿನ ತಾವು ತೋಟದಲ್ಲಿ ಹಚ್ತೀರಾ? 1 ವರ್ಷದ ಸಸಿ ಸರ್. 1 ವರ್ಷ, 1 ವರ್ಷನೇ ಬೇಕು ಸರ್. ಅದು 2 ವರ್ಷ ಅಂದ್ರೆ ಹಚ್ಚಿ ದೊಡ್ಡದಾಕ ಸರ್. 1 ವರ್ಷಕ್ಕೆ ಹಚ್ಚಿದ್ರೆ ಒಳ್ಳೆ ಸೊಸೆ ಚೆನ್ನಾಗೂ ಕುಂಟಿರ್ತದೆ, ಮಣ್ಣಾಕಿ ಇದ್ ಮಾಡಿ ಇದನ್ನೆಲ್ಲ ಇದ್ ಮಾಡ್ತೀವಲ್ಲ, ಚೆನ್ನಾಗ್ ಬರ್ತಾವ ಗಿಡಗಳೆ. 4-5 ವರ್ಷ ಕೃಷಿ ಬಂದ್ಬಿಡ್ತಾವ ಸರ್. ಅವು ಈ ತೋಟದಲ್ಲಿ ಪ್ರಾಣಿಗಳ ಹಾವಳಿ ಜಾಸ್ತಿ ಅಂತ ಕೇಳ್ಪಟ್ಟೆ, ಅದು ಅದ್ರ ಬಗ್ಗೆ ತಾವು? ಐ ಸರ್, ಈ ಕಡೆ ಈ ಭಾಗ ಏನೈತ, ಕಾಡ್ಕೋಣ, ಜಿಂಕೆ, ಸಾರ್ಗ ಅವೆಲ್ಲ ಬರ್ತಾ ಸರ್. ಅದ ಅವಳಿ ಇದ್ದಿದ್ದೆ ಸರ್. ಒಂದ್ಸಲ ಒಂದ್ 2-3 ಸಲ ಆನೆನೂ ಬಂದ್ರು ಸರ್. ಆನೆ ಬಂದು ಒಬ್ರು ಪಾಪ ಸತ್ತ ಹೋಗ್ಬಿಟ್ರು ಸರ್, ನಿನ್ ಹೇಳ್ದಂಗ ಸರ್. ಅವು ಅದು ಅವಳಿ ಆಗಿ ಸರ್, ಒಂದ್ 2-3 ಸಲ ಆಗಿ ಸರ್. ಇಲ್ಲಿ ಎಲ್ಲ ಈ ಕಳೆ ಅನ್ನೋದು ನಾವು ಕರೆಯದೇ ಬರ್ತಕ್ಕಂತ ಅತಿಥಿ, ನೀವ್ ಏನ್ ಮಾಡೋದು ಬಂದೇ ಬರುತ್ತೆ. ಅಂದ್ರೆ ಕಳೆ ಬರ್ದಂಗೆ ಯಾವ ರೀತಿ ಸೂಕ್ತ ಕ್ರಮವನ್ನ ತಗೊಂಡಿದೀರ? ತಗಂತೀವಿ ಅಂದ್ರೆ ಇವತ್ತಿನ ಇದ್ರೆ ಸರ್, ಔಷಧಿ ನಾವು ಇದು ಇದು ರೌಂಡ್ ಅಪ್ ಪಡಿತೀವಲ್ಲ, ಅದನ್ನ ಕಮ್ಮಿ ಮಾಡ್ಕೊಂತ ಬರ್ಬೇಕು ಸರ್. ಅದ್ ಮಾಡ್ಕೊಂತ ಬಂದ್ರೆ ನಮಗೆ ಬೆನಿಫಿಟ್ ಸರ್ ರೈತರಿಗೆ. ಅದನ್ನ ಬರೋದಕ್ಕಿನ್ನ ರೂಟ್ರಿ ಇವೆಲ್ಲ ಹುಲ್ಲೊಡಿಯವೆಲ್ಲ ಮಿಷಿನ್ ಬಂದವ ಸರ್ ಈಗೆಲ್ಲ. ಆ ಹೊಡ್ಸ್ಕೊಂಡ್ರೆ ಸರ್ ಮರಗಳಿಗೆ ರೋಗ ಕಂಟ್ರೋಲ್ ಆಗತ್ತೆ, ಅದ್ ಮಾಡೋದು ಉತ್ತಮ ಅಂತ ಹೇಳ್ತೇನೆ ಸರ್. ನಮ್ಮ ತಾವೇನ್ ಅನ್ಸರ್ಸ್ತೀರ? ನಾವು ಈಗ ಅದೇ ತರನೇ ಮಾಡೋ ಸರ್. ಈಗ ಔಷಧಿ ಅಡೆಮೂಲಿ ಹೊಡ್ಕಂತೀವಿ ಸರ್. ಈ ಹುಲ್ ಹಿಂಗ್ ಹುಲ್ಲಾಕತ್ತ, ಇಲ್ಲ ರೂಟ್ರಿ ಹೊಡ್ಸ್ತೀವಿ, ಇಲ್ಲ ಮಿಷಿನ್ ಹೊಡ್ಸ್ತೀವಿ ಸರ್. ಅವಾಗ ಎಷ್ಟೋ ಒಂದ್ಸಲ ಕಂಟ್ರೋಲ್ ಆಗತ್ತೆ ಸರ್. ಮತ್ತೆ ಈ ತೋಟಕ್ಕೆ ನೀರನ್ನ ಯಾವ ರೀತಿ ಮಾಡ್ತೀರ? ನೀರು ಎಲ್ಲ 20-25 ದಿವಸಕ್ಕೆ ಒಂದ್ಸಲ ನೀರಾಸ ಸರ್. 20-25 ದಿವಸ ನೀರ್ ಹಾಸ್ತೀವಿ ಸರ್. ಅತಿ ಸುಮ್ನೆ 15 ದಿವಸಕ್ಕೆ ಅವಕ್ಕೆಲ್ಲ ನೀರ್ ಹಾಸಕ್ ಹೋಗಲ್ಲ ಸರ್. 20 ದಿವಸಕ್ಕೆ ಒಂದ್ಸಲ ನಾವು ನೀರ್ ಹಾಸ ಸರ್. ಆಸರೆ ಒಳ್ಳೆ ಚೆನ್ನಾಗಿ ಭೂಮಿನ ಹೀಟ್ ಆಗಿರ್ತೈತೆ ಸರ್. ಬಿಟ್ಟರೆ ಚೆನ್ನಾಗಿ ಮರನು ಕಪ್ಪಾಕವೆ, ಒಳ್ಳೆ ಚೆನ್ನಾಗಿದಾಕ ಸರ್. ಮತ್ತೆ ಅಡಿಕೆ ತೋಟದಲ್ಲಿ ನೀರು ನಿಲ್ಬಾರ್ದು ಅಂತ ಹೇಳ್ತಾರೆ, ಅಂದ್ರೆ ನೀರ್ ನಿಲ್ಬಾರ್ದು. ನಿಮ್ಮ ಒಂದು ತೋಟದಲ್ಲಿ ನೋಡಿದ್ರೆ ನೀರ್ ನಿಂತಿಲ್ಲ, ಹಾಗಾಗಿ ತಾವು ಯಾವ ಪದ್ಧತಿಯನ್ನು ಅನುಸರಿಸಿದ್ರೆ ನಿಮ್ ಭೂಮಿ ಬಗ್ಗೆ ನೀವ್ ಏನ್ ಹೇಳ್ತೀರಿ? ಯಾವ ಪದ್ಧತಿ ಅಂದ್ರೆ ಸರ್, ಅದು ನೀರ್ ಬಿಡ್ತೀವಲ್ಲ, ನೀರ್ ನಿಲ್ಲ ಹಂಗ ನೀರ್ ಬಿಡಲ್ಲ ಸರ್. ನಾವು ನೀರ್ ಬಿಟ್ರೆ ಮತ್ತೆ ಇದಾಗತ್ತೆ ಅಂತ ಗೊತ್ತಿರ್ತದ ಸರ್. ನೀರ ಯಾಳಿ ತುಂಬತಾ ಮುನ್ನಾಳಿ ಬಿಡ್ತೀವಿ ಸರ್. ಕಾನಿ ಟೈಪ್ ಮಾಡ್ಕೊಂಡಿರ್ತೀವಿ ಸರ್, ಹಂಗೆ ಏಕ ಕಾನಿ ಹಂಗ್ ಮಾಡ್ಕೊಂಡು ಅದ್ ತುಂಬತಾ ಅದ್ 8 ದಿವಸಕ್ಕೆ ಅದ್ ಹಂಗೆ ಕ್ಲೀನ್ ಹಿಂಬಿಡ್ಕೊಂಬ ಸರ್. ಮತ್ತಿನ್ 20 ದಿವಸಕ್ಕೆ ಅದು 6 ಲೆಕ್ಕಕ್ಕೆ ಬಂದ್ಬಿಡಕ್ ಸರ್. ಆ ತರ ಮಾಡ್ಕೊಂತೀವಿ ಸರ್. ಅದಕ್ಕೆ ಅಂದ್ರೆ ನೀರ್ ನಿಂತ್ರೆ ರೋಗ ಬರುತ್ತೆ ಅಂತ? ರೋಗ ಬರ್ತದೆ, ಶೀತ ಅಂಶ ಜಾಸ್ತಿ ಆಕತಿ. ಅದ್ ಹೇಳ್ದಂಗ ತಡದ ಖಾನಿ ಮಾಡಿರ್ತಲ್ ಸರ್, ಸುಮ್ನೆ ಕೆಲವು ವಾಲ್ಡಿನಲ್ಲಿ ಇರ್ತವೆ, ನೆನ್ಸ್ ಕೈ ಬಿಟ್ಬಿಡ್ತು ಸರ್. ಕೆಲವರು ಹನಿ ನೀರಾವರಿನ ಮಾಡ್ತಾರೆ, ಕೆಲವರು ಸ್ಪ್ರಿಂಕ್ಲ್ ಮಾಡ್ತಾರೆ, ನೀವು ಯಾವ ಪದ್ಧತಿ ಮಾಡಿಲ್ಲ ಅಂತ ಕಾಣುತ್ತೆ? ಅವೆಲ್ಲ ಚಾನಲ್ ನೀರು ಸರ್. ನೀವ್ ಹೇಳ್ದಂಗ ಸರ್, ನೀರು ನೆನ್ಸ್ಬಿಡ್ತು ಕ್ಲೀನ್. ಅವು ಒತ್ತಡ ಕಡೆಯಿಂದ ನೆನ್ಸ್ಕೊಂತ ಹೋಗ್ಬಿಡ್ತೀವಿ ನಾವು, ನೆನ್ಸ್ಕೊಂತ ಹೋಗಿ ನೀರು ಕಟ್ ಮಾಡ್ಬಿಡ್ತೀವಿ ಸರ್. ಅದು 10 ದಿವಸ ಬೇಕು ಸರ್ ಆರ್ ಬಾಯಿ ಬರತ್ತಿಗೆ, ಮತ್ತೆ ಅತ್ಲ ಎಕ್ಸ್ಟ್ರಾ ಒಂದು 10 ಸಲ 25 ದಿವಸ 28 ದಿವಸ ಆಗೋಗ ಸರ್ ಅಷ್ಟೇ. ಮತ್ತೆ ಭೂಮಿ ಒಣಗಿಸಿ ನಾವು ನೀರು ಬಿಡೋದು ಸರ್. ಎಷ್ಟು ದಿನ ನೀರು ಬಿಡ್ತೀವಿ ಇಲ್ಲಿ? ಒಂದ್ ತಿಂಗಳಿಗೆ ಒಂದ್ಸಲ ಅಂದ್ರೆ ಅಲ್ಲಿಗೆ ಮೇ ತಿಂಗಳು 5 ಟೈಮ್ ನೀರು ಬಿಡ್ತೀವಿ ಸರ್. 5 ಎಲ್ಲ 6 ಟೈಮ್ ಬಿಡ್ತೀವಿ ಸಹಿ ಸರ್ ನೀರು. ಮಳೆ ಬಂದ್ರೇನು 4 ಟೈಮ್? ಅವಾಗ್ಲೇ ಹೇಳಿದ್ರಿ ನಾವು ಗೊಬ್ಬರಕ್ಕೋಸ್ಕರವಾಗಿ ಅಡಕೆ ಮಧ್ಯೆ ದ್ವಿದಳ ಧಾನ್ಯ ತೊಗರಿ ಬೆಳೆದ್ವಿ, ಸೆಣಬು ಬಂದ್ವಿ, ಅದರಿಂದ ನಿಮ್ಗೆ ಏನಾದ್ರು ಲಾಭ ಬಂತ? ಅದರಿಂದ ಒಳ್ಳೆ ಮರನು ಫಲವತ್ತಾಕ ಸರ್, ಮರನ ಒಳ್ಳೆ ಇದಾಕತೆ, ಮರನ ಚೆನ್ನಾಗಿ ತೊಂಡೆ ಹಾಕವೆ, ಮರನು ಚೆನ್ನಾಗಿ ಇದಾಕತೆ, ಇಳುವರಿನು ಚೆನ್ನಾಗಿ ಬರ್ಸ, ಅದರಿಂದ ಏನ್ ತೊಂದ್ರೆ ಇಲ್ಲ ಸರ್. ಸೊಪ್ಪು ಸದೆ ಸೆಣಬು ಇವೆಲ್ಲ ಅದಾವ ಸರ್. ಕೃಷಿ ಇಲಾಖೆಲ್ಲ ಬಂದು ಮಾಹಿತಿ ಕೊಡ್ತದ ಸರ್. ಈ ತಜ್ಞರ ಸಲಹೆ ಪಡ್ಕೊಂತಿದೀವಿ ಅಂತಂದ್ರೆ ಅವ್ರು ಏನ್ ಬಂದು ಏನ್ ಹೇಳ್ತಾರೆ ನಿಮ್ಗೆ? ಈ ತರ ಮಾಡ್ರಿ, ಈ ತರ ಮಾಡ್ರಿ, ಈ ತರ ಸುಣ್ಣ ಬಂದೈತೆ, ಸುಣ್ಣ ಹಾಕ್ರಿ ಅಂತ ಅದು ಅವೆಲ್ಲ ಬಂದ್ ಹೇಳ್ತಿರ್ತಾರೆ ಸರ್. 3 ತಿಂಗಳಿಗೆ 4 ತಿಂಗಳಿಗೆ ಬಂದ್ ಹೇಳ್ತಾರ ಸರ್. ಅವ್ರು ಬಂದ್ ಮಾಹಿತಿ ಕೊಡ್ತಾರೆ. ನೀವು ಒಬ್ಬ ರೈತರಾಗಿ 1 ಎಕರೆಗೆ ಎಷ್ಟು ಅಡಕೆಯನ್ನ ನೆಟ್ರೆ, ಮರಗಳನ್ನ ನೆಟ್ರೆ ಒಳ್ಳೇದು ಅಂತ ಹೇಳ್ತೀರಿ? 1 ಎಕರೆಗೆ 500 ಗಿಡ ಸರ್, 500-525 ಲಾಸ್ಟ್ ಸರ್. ಕೆಲವರು 8 ಅಡಿ ಮಾಡ್ತೀವಿ, ಇನ್ನೊಂದು 50 ಗಿಡ 100 ಗಿಡ ಕುಂಟ್ತೀವಿ. 9 ಅಡಿ ಮಾಡೋದೇ ಸೂಕ್ತ ಸರ್ ಅಡಕೆ ಗಿಡ. ಯಾಕೆ ಅಂತೀರ? ಅದು ನೆಕ್ಸ್ಟ್ ಇನ್ನೊಂದು ಕಿರಿದಾಯ ಕಟ್ಟಬೇಕಲ್ಲ ಸರ್, ಅದಕ್ಕೆ ಅದಕ್ಕೆ ಚೆನ್ನಾಗಿ ಇದಾಕ ಸರ್, ಅಂತರ ಇರ್ತದೆ, ಅದಕ್ಕೆ ಅದಕ್ಕೆ 4.5 ಅಡಿ ಅಂತ ಇರ್ತದೆ. ಈಗ 9 ಅಡಿ ಕಂಟಿರ್ತೀವ, ಸೆಂಟರ್ ಅಲ್ಲಿ 4.5 ಅಡಿ ನಮಗೆ ಜಾಗ ಸಿಗ್ತದೆ ಸರ್. ಆ ಕಡೆಗೆ 4.5 ಅಡಿ, ಈ ಕಡೆಗೆ 4.5 ಅಡಿ. ಬ್ಯಾಸೆ ಹೊಡಿಯಕ್ಕಾಗ್ಲಿ, ಏನ್ ಮಾಡಕ್ಕಾಗ್ಲಿ, ಇಂಥವು ಸೆಣಬು ಅವೆಲ್ಲ ಹಾಕೋದಕ್ಕಾಗ್ಲಿ ಯಾವ್ದು ಏನ್ ತೊಂದರೆ ಆಗಲ್ಲ ಸರ್. ಅದು ಒಳ್ಳೆ ಚೆನ್ನಾಗಿದಾಕ ಸರ್, ಅದರಿಂದ ಉಪಯೋಗ ಆಗ ಸರ್ ರೈತರಿಗೆ. ಈ ಹಿಂಗಾರದ ಬಗ್ಗೆ ಮಾತಾಡೋದಾದ್ರೆ, ಎಷ್ಟು ವರ್ಷಕ್ಕೆ ಹಿಂಗಾರ ಬರುತ್ತೆ, ಅದ್ರ ಬಗ್ಗೆ ನೀವು, ಅದಕ್ಕೆ ಯಾವ್ದಾದ್ರು ರೋಗ ಬರುತ್ತಾ, ಆ ರೋಗ ಬರ್ದಂಗೆ ಏನ್ ಮಾಡ್ತೀರಿ? ಅದ್ರದ್ದು ರೋಗ ಹಿಂಗಾರಕ್ಕೆ ಕೆಲವರು ಎಲ್ಲ ಔಷಧಿ ಹೊಡಿಸ್ತಾರ, ಇಪಟೆ ಶುರುವಾಗತ್ತೆ. ಕೆಲವು ಕಡೆ ಎಲ್ಲ ಕೊಳೆ ರೋಗ ಶುರುವಾಗ್ತದೆ ಸರ್, ಅದಕ್ಕೆ ಔಷಧಿ ಹೊಡಿತ ಸ್ಪ್ರೇ ಮಾಡ್ತಾರೆ ಸರ್. ತಿಂಗಳಿಗೆ ಒಂದ್ಸಲ ಒಟ್ಟಿಗೆ 2 ಟೈಮ್ ತಪ್ಪಿ 3 ಟೈಮ್ ಔಷಧಿ ಹೊಡಿತಾರೆ ಸರ್, ಕಟಾವಾಗ ಅದ್ರೊಳಗೆ. ಅದು ಅವಾಗ ರೋಗ ಬರಲ್ಲ, ರೋಗ ಬರಲ್ಲ, ಅಳ್ಳುದ್ರ ನಿಲ್ಸ ಸರ್. ಅದಕ್ಕೆ ಅಡಕೆ ಸಸಿನ ನಾಟಿ ಮಾಡ್ಬೇಕಾದ್ರೆ ಏನೇನು ವಿಧಾನವನ್ನು ಬಳಸ್ತೀರ ತಾವು? ಅದಕ್ಕೆ ಇನ್ನೇನು ಸರ್ ಮಣ್ಣೆ ಅದಕ್ಕೆ ವಿಧಾನ ಸರ್, ಮಣ್ಣು ಕೊಟ್ಟಿಗೆ ಗೊಬ್ಬರ ಇಲ್ಲಿ ಲಾಡಿಂಗ್ ಗೊಬ್ಬರ ಅವೆಲ್ಲ ಹಾಕಿ ಮಾಡ್ಬೋದು ಸರ್. ಮಾಡಿದ್ರೆ ಬಹಳ ಚೆನ್ನಾಗ್ ಬರ್ತ ಸರ್, ಏನ್ ತೊಂದರೆ ಆಗಲ್ಲ ಸರ್, ಚೆನ್ನಾಗ್ ಬರ್ತದೆ. ಜೀವಾಮೃತ ಏನಾದ್ರು ಬಳಸ್ತೀರಾ? ಅವು ಕಮ್ಮಿ ಸರ್ ಬಳಸೋದು, ಬಳಸ್ತದ್ರ ಕೆಲವರು ಬಳಸಲ್ಲ ಸರ್ ಜೀವಾಮೃತ. ಬಳಸ್ತಲೇ ನಿಮ್ಗೆ ಅಷ್ಟೊಂದು ಇಳುವರಿ ಬರ್ತಿದೆ. ಅದು ಉತ್ತಮ ಸರ್. ಅದು ಜೀವಾಮೃತ ಅಂದ್ರೆ ಇವತ್ತಿನ ಇದ್ರಾಗ ಎಲ್ಲ ಸಿಮೆ ಗೊಬ್ಬರ ಹಾಕಿ ಎಲ್ಲ ಇದ್ ಮಾಡ್ಬಿಡದ ಸರ್, ಎಲ್ಲ ಹಾಕ್ಲೇಬೇಕು ಸರ್. 5 ಮೂಟೆ ಹಾಕತ್ತಾಗ ಒಂದ್ 2 ಮೂಟೆ 3 ಮೂಟೆ ಅಂದ್ರೆ ಹಾಕ್ಲೇಬೇಕು ಸರ್ ಅವಕ್ಕೆಲ್ಲ ಸರ್. ಆತರ ಹೊಂದ್ಕೊಂಡ್ಬಿಡ್ವಿ ನಾವೆಲ್ಲ ಸರ್, ಮಾಡ್ಲೇಬೇಕು ಸರ್. ಇನ್ನೇನು ಮಾಮೂಲು ಅಲಸಂದೆ ಸೊಪ್ಪು ಇವೆಲ್ಲ ಹಾಕೋದೆಲ್ಲ ಮಾಮೂಲು ಸರ್, ಅವೆಲ್ಲ ಹಾಕ್ಲೇಬೇಕು ಸರ್. ಅವೆಲ್ಲ ದಿನನಿತ್ಯಕ್ಕೆ ಏನೇನು ಮಾಡ್ಕೊಂಡಿದ್ದೀವಿ? ದಿನನಿತ್ಯಕ್ಕೆ ಅಂದ್ರೆ ಅವಾಗ ಫಸ್ಟ್ಲು ಈಗ ಹೊಸ್ತಿವಲ್ಲ ಸರ್ ಒಂದ್ ವರ್ಷಕ್ಕೆ, ಅವಾಗ ಬಾಳೆ ಹಾಕ್ಯಂತೀವಿ ಸರ್. ಬಾಳೆ ಹಾಕಿದಾಗ ಅದು ನಮಗೆ ಕೈ ಹಿಡಿದ ಸರ್. ಬಾಳೆ ಬಗ್ಗೆ ಸ್ವಲ್ಪ ಹೇಳ್ರಿ. ಬಾಳೆ ಅಂದ್ರೆ ಸರ್ ಅದು ಹಾಕ್ಲೇಬೇಕು ಸರ್. ಅವಾಗ ನಡುವೆ 9 ಅಡಿ ದಯ ಮಾಡಿರ್ತೀವ, ನಡುವೆ ಅಂದಲ್ಲಿ 400 ಗುಣೆ ಕುಂತು ಸರ್. ಅವಾಗ 400 ಗುಣೆ ಕೂತಾಗ ನಮ್ಮ ಇದು ಖರ್ಚಿಗೆ ಅದು 8-9 ತಿಂಗಳಿಗೆ 10 ತಿಂಗಳಿಗೆ ಬಂದ್ಬಿಡ್ತು ಸರ್ ಬಾಳೆ. ಅದು ಯಾವ್ದು ಬಾಳೆ ಹಾಕಿರೋದು? ಬಾಳೆ ಪುಟ್ಬಾಳೆ ಇಲ್ಲದ್ರೆ ಸೇಲಮ್ ಪಚ್ಚಬಾಳೆ ಜಾಸ್ತಿ ಇಲ್ಲಿ ಓಡದೆ ಪುಟ್ಬಾಳೆ ಸರ್. ಪುಟ್ಬಾಳೆ ಸೇಲಮ್ ಸರ್ ನಮ್ಮಲ್ಲಿ. ಪಚ್ಚಬಾಳೆ ರೋಗ ಬಂದು ಹೋಗ್ಬಿಡ್ ಸರ್ ಇಲ್ಲಿ ನಮ್ ಸೀತಕ್ ತಡೆಯಲ್ಲ ಸರ್. ಅದು ಪುಟ್ಬಾಳೆ ಐತಲ್ಲ ಅದು ಜಗ್ಗಲ್ಲ ಸರ್. ಅದು ಚೆನ್ನಾಗಿದೆ. ಅಡಕೆ ಮಧ್ಯೆ ಬಾಳೆ ನೆಟ್ಟಾಗ ಅಡಕೆಗೇನು ತೊಂದರೆ ಆಗಲ್ವಾ? ತೊಂದ್ರೆ ಅವಾಗಿನ್ನು ಸಸಿ ಅಲ್ಲ ಸರ್ ತೋಟ. ಅದು ಬರತ್ತಿ 2-3 ವರ್ಷ ಗಿಡ ಬಿಡ್ತಾವಲ್ಲ, ಅವಾಗೇನ್ ತೊಂದರೆ ಆಗಲ್ಲ. ಅಂದ್ರೆ ಬಾಳೆ ಗಿಡ ಬೆಳೆದಾಗ ಸೂರ್ಯನ ಬೆಳಕು ಅಡಕೆಗೆ ಬೀಳಲ್ಲ, ಅವಾಗ ಅಡಕೆ ಸಸಿ ಸ್ವಲ್ಪ ಕುಂಠಿತವಾಗುತ್ತೆ ಅಂತ ಕೇಳಿದೆ. ಆಗಲ್ಲ ಸರ್, 9 ಅಡಿದಾಗ ಅದಕ್ಕೆ ಬಿಸಿಲು ಬಿದ್ದೇ ಬೀಳ್ ಸರ್, ಅದಕ್ಕೆ ತೊಂದರೆ ಏನಾಗಲ್ಲ ಸರ್. ಅದು ಎದ್ದೆ ಎದ್ದೆ ಅಳಿಸುತ್ತೆ, ಆಮೇಲೆ ತೆಗಿತಾ ಬರ್ತೀವಿ ಸರ್. 2 ವರ್ಷ 2.5 ವರ್ಷ ಆದ ಯಾವಾಗ ಗಣ್ಣು ಬಿಡಕ್ಕೆ ಸರ್, ಅವಾಗ ಮರ ಕುರುಗಣ್ಣಿ ಬೀಳಿ ಎಂದು ಅವಾಗ ತೆಗೆದು ಬಿಡ್ತೀವಿ ಮೆಲ್ಲಕ್ಕೆ ತಕ್ಕಂತ ಬಂದ್ಬಿಡುವ ಸರ್. ಅವಾಗ ಬಿಸಿಲು ಜಾಸ್ತಿ ಬೀಳಿಲ್ಲ ಅಂದ್ರೆ ಈ ಗಣ್ಣುಗಳ ಪ್ರಮಾಣದಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಅಂತ ಆಪ್ ಗಣ್ಣಿ ಹೋಗ ಸರ್. ಅವಾಗ ಅದು ನಮಗೆ ಅವಾಗ ಬಾಳೆ 2 ವರ್ಷ ಆಯ್ತು ಅಂದ್ರೆ ನಮ್ಮ ಗಿಡ ಗೊತ್ತಾಗತ್ತೆ, ಇಲ್ಲಿ ಗಣ್ಣು ಬಿಡಕ್ ನಿಂತ್ಕೊಂಡು ಈ ಪಡೆ ಬಾಳೆ ತೆಗೆದೆ ಉತ್ತಮ ಅಂದು ಅಡೆ ಮೂಲೆ ಬಿಟ್ಟು ನೋಡ್ತಾಕೋಲ್ಲ ತಕ್ಕಂಬಿಡ್ತೀವಿ ಸರ್. ಅವಾಗ ಅವಾಗೇನ್ ಇದಾಗಲ್ಲ ಸರ್. ಅಂದ್ರೆ ನೀವು ಬಾಳೆ ಮಧ್ಯೆ ಹಾಕಿದಾಗ ಬಾಳೆಗೆ ಬೇಕಾದಂತ ಒಂದು ಗೊಬ್ಬರ ರಾಸಾಯನಿಕನ್ನೆಲ್ಲ ಉಪಯೋಗಿಸ್ತೀರಿ, ಆ ಸಂದರ್ಭದಲ್ಲಿ ಅಡಕೆಗೇನು ತೊಂದರೆ ಆಗಲ್ವಾ? ಇಲ್ಲ, ಏನ್ ತೊಂದರೆ ಆಗಲ್ಲ ಸರ್. ಅವಾಗ ಏನ್ ಇದಾಗಲ್ಲ, ಪೊಟಾಶು ಯೂರಿಯಾ ಸೂಪರ್ ಅಂತ ಬರ್ತದೆ ಸರ್. ಅವಾಗ ಜಾಸ್ತಿ ಅದನ್ನೇ ಯೂಸ್ ಮಾಡೋದು ಸರ್. ಅದಕ್ಕೆ ಅವಾಗ ಸೊಪ್ಪು ಸೆರೆ ಬಿದ್ದು ಅಡಕೆ ಗಿಡಕ್ಕೆ ಫಲವತ್ತಾಗತ್ತೆ, ಇದು ಬಾಳೆನು ಚೆನ್ನಾಗಿ ಗೊನೆ ಬರ್ತದೆ ಸರ್. ಅವಾಗ ಏನ್ ತೊಂದರೆ ಏನಾಗಲ್ಲ ಸರ್. ಬಾಳೆ ಮಾರ್ಕೆಟಿಂಗ್ ಬಗ್ಗೆ ಏನ್ ಹೇಳ್ತೀರಿ? ಬಾಳೆ ಎಲ್ಲ ಕಮ್ಮಿ ಅಲ್ಲ ಸರ್, ರೈತರಿಗೆ ಕೊಡೋದು ಅವ್ರ ಇನ್ನೇನ್ ಬಾಳೆ ಇನ್ನೇನ್ ಕೊಡಲ್ಲ, 15 ರೂಪಾಯಿ ಕೆಜಿ, 20 ರೂಪಾಯಿ ಕೆಜಿ ಸರ್ ಅಷ್ಟೇ. ಅಂದ್ರೆ ನೀವು ಜೀವನೋಪಾಯಕ್ಕೆ ಬಾಳೆ ಅಂತ ಹೇಳಿದ್ರಿ, ಅದು ಅಷ್ಟು ದಿವಸ ಅಷ್ಟು ವರ್ಷ ನಿಮಗೆ ಅದನ್ನ ಮೇಂಟೈನ್ ಮಾಡಕ್ಕಾಗುತ್ತಾ ಅಂತ? ಅಷ್ಟಾಗಿ ಶುರು ಆಗ್ಬಿಡುದು ಸರ್, ಬಾಳೆಗೂ ಒಳ್ಳೆ ದುಡ್ಡು ಹಾಕೋ ಸರ್. ಎಷ್ಟು ಯಾವ ತರ ಮಾರ್ಕೆಟಿಂಗ್ ಮಾಡ್ತೀರಿ? 20 ರೂಪಾಯಿ ಕೆಜಿ ಅವರೇ ಬಂದ್ ಕಡ್ಕೊಂಡು ಹೋಗ್ತಾರೆ ಸರ್. ಇಲ್ಲಿ ಯಾರು ಬರ್ತಾರೆ? ಶಿವಮೊಗ್ಗದಿಂದ, ಭದ್ರಾವತಿಯಿಂದ ಎಲ್ಲ ಬಂದ್ ಕಡ್ಕೊಂಡು ಹೋಗ್ತಾರೆ ಸರ್. ಅದೇನು ಇದಿಲ್ಲ ಸರ್. ನೀವ್ಯಾಕೆ ಮಾರ್ಕೆಟ್ ಹೋಗಿ ಕೊಡಲ್ಲ? ಕೊಡಲ್ಲ, ನಮಗೆ ಹೋಗ್ಬೇಕಾಗಲ್ಲ ಸರ್. ರೈತರಿಗೆ ಅವರೇ ಇದ್ ಮಾಡಿರ್ತಾರೆ, ಬಂದ್ತಾರೆ, ಕಡ್ಕಂತಾರೆ, ಹೋಗ್ತಾರೆ. ತಪ್ಪು ಅನ್ಸಲ್ವ? ಅದು ತಪ್ಪು ಅನ್ಸತ್ತು ಒಂದ್ ರೀತಿಯಾಗಿ. ಎಲ್ಲದಕ್ಕೂ ಹೋಗಕ್ಕಲ್ಲ ಸರ್ ರೈತರು. ಈಗ ಅವ್ರ ಆದವೇ ಕೆಲ್ಸಗಳು ಇರ್ತವೆ, ಮಾಡ್ತಾವೆ, ಎಲ್ಲ ಆಗಿರ್ತಾವಲ್ಲ, ಮತ್ತೆ ಏನ್ ಮಾಡಕ್ಕಾಗತ್ತೆ? ಇಲ್ಲೇ ಕೊಡೋದೇ ಅತ್ಲ ಉತ್ತಮ ಅಂದ್ರಲ್ಲ ಕೊಡ್ತಾರೆ ಸರ್. ಎಲ್ಲ ಒಟ್ಟು ಸಮಯದ ಅಭಾವದಿಂದ ತಾವು ಹೋಗಕ್ಕಲ್ಲ ಸರ್. ನೀವು ಅಂತೀರ ಒಂದ್ಸತಿ ಹೋಗಿರ್ತೀಯ, ಇನ್ನೊಂದ್ಸತಿ ಅವನ್ನೆಲ್ಲ ಮೈಲಾರಕೋಟೆ ಸುತ್ತಾರಿಸ ಮತ್ತ ಹೋಗಂಗಲ್ಲ ಸರ್ ಅಲ್ಲಿಗೆ. ಅವಾಗ ಇಲ್ಲೇ ಕಡ್ಕೊಂಡು ಹೋಗಪ್ಪ, ಏನ್ ಇದ್ ಮಾಡ್ತಾರೆ ಸರ್. ಎಲ್ಲ ಒಂದು ಎಕರೆಗೆ ಖರ್ಚಿನ ಬಗ್ಗೆ ಮಾತಾಡೋದ್ರೆ ಎಷ್ಟು ಖರ್ಚು ಬೀಳುತ್ತೆ, ಎಷ್ಟು ಲಾಭ ಬರುತ್ತೆ ಅಂತ? ಬಾಳೆಗೆ ಈ ಬಾಳೆಗೆ ಸರ್ ಖರ್ಚು ಬರ್ತದೆ ಸರ್. ಫಸ್ಟ್ ಹಾಕಿ ಒಂದ್ ಸ್ವಲ್ಪ ಅದು ಗೊನೆ ಬರತನಕ ಖರ್ಚು ಬಂದೇ ಬರುತ್ತೆ ಸರ್. ಬರ್ತದೆ ಸರ್, ಇಷ್ಟು ಒಂದ್ ಎಕರೆ ಇಷ್ಟು ಅಂತ ಇದ್ದೇ ಇರುತ್ತೆ ಸರ್. ಅದು ಬಾಳೆಗೆ ಒಂದು ಫಸ್ಟ್ ಗಸ್ತಾಗ ಗುಂಡಿಗೆ ಒಂದು 20-25 ರೂಪಾಯಿ ಖರ್ಚು ಬರುತ್ತೆ ಸರ್. ಸ್ಟಾರ್ಟಿಂಗ್ ಮಣ್ಣು ಪಣ್ಣು ಎಲ್ಲ ಏರ್ಸಿ ಇದ್ ಮಾಡತ್ತೀವಿ, ಒಂದ್ 30 ರೂಪಾಯಿ ಲೆಕ್ಕಕ್ಕೆ ಬರ್ತ ಸರ್. ಅಲ್ಲಿಗೆ 500 ಗುಂಡಿಗೆ ಎಷ್ಟಾಕ ಸರ್, ಅಲ್ಲೇ ಮೇಲೆ ಗೊತ್ತಾಗ ಸರ್, 15-16 ರೂಪಾಯಿ ಖರ್ಚು ಬರ್ತ ಸರ್. ಆಮೇಲೆ ಅದೆಲ್ಲ ಇದೆಲ್ಲ ಇದ್ ಮಾಡಿ ರೆಡಿ ಮಾಡತ್ತೀಗ ಒಂದ್ 40-45 ಸಾವಿರ ರೂಪಾಯಿ ವರ್ಷ ಆಗತ್ತೆ, 50 ಸಾವಿರ ರೂಪಾಯಿ ಬಡ್ಡಿಗೆ ಖರ್ಚು ಬರ್ತ ಸರ್. ಅದು ಒಂದ್ ಎಕರೆಗೆ ಸರ್. ಸೀಮೆ ಗೊಬ್ಬರ ಗೀಮೆ ಗೊಬ್ಬರ ಎಲ್ಲ ಹಾಕೆಲ್ಲ ರೆಡಿ ಮಾಡಿ ಅದು ಗೊನೆ ಬರತ್ತೆ, ಆಮೇಲೆ ಸ್ಟಾರ್ಟ್ ಹಾಕ ಸರ್ ಬಾಳೆ. ಆಮೇಲೆ ಅದು ಇನ್ಕಮ್ ಬರ್ತಾ ಹೋಗ್ತಾ ಸರ್. ಅವಾಗ ಅಂದ್ರೆ ಒಂದೇ ಸರಿ ಕಟಾವ್ ಮಾಡೋದೇನಲ್ಲ? ಒಂದೇ ಸತಿ ಅಂದ್ರೆ ಅಲ್ಲಿಗೆ 400 ಗುಣೆ ಹೆಚ್ಚಿರ್ತೀವಿ ಒಂದ್ ಎಕರೆಗೆ. ಈಗ ಅಡಕೆ ಗಿಡ 500 ಗುಣೆ ಹಚ್ಚಿದಾಗ ಒಂದ್ 200 ಗೊನೆ ಬಂದೇ ಬರ್ತದೆ ಸರ್. ಅಲ್ಲಿಗೆ ಒಂದ್ ಗೊನೆ ಏನಿದ್ರು 8-10 ಕೆಜಿ ತನಕ ಬರ್ತದೆ ಸರ್. ಅಲ್ಲಿಗೆ ಮೇಂಟೈನ್ ಆಗ್ತಾ. ನೀವು ಖರ್ಚು ಕಳೆದ ಎಷ್ಟು ಲಾಭ ಪಡ್ಕೊಂಡಿದ್ದೀರ ಬಾಳೆಯಲ್ಲಿ? ಪಡ್ಕೊಂಡಿವಿ ಸರ್, ಬಾಳೆ ಪಡ್ಕೊಂಡಿವಿ, ಅದೇನು ತೊಂದ್ರೆ ಏನಿಲ್ಲ ಸರ್. ದುಡ್ಡು ಆಗಿದಾವ ಸರ್ ಬಾಳೆಗೂ. ಅಂದ್ರೆ ಅಡಿಕೆ ಮಧ್ಯೆ ಬಾಳೆ ಇಟ್ಟರೆ ಒಳ್ಳೇದು? ಅದು ಏನು ಸರ್, 2-3 ವರ್ಷ ಮ್ಯಾಕ್ಸಿಮಮ್ ಸರ್ ನಮ್ಮ ಗಣ್ಣು ಬರೋ ತನಕ. ಒಂದು ಅಲ್ಲೇ ತಕ್ಕಂತ ಹೋಗ್ತಾರ ಅದೇ. ಆಮೇಲೆ ನಂತರ ಹೋಗಿ ಇದು ದ್ವಿದಳ ಧಾನ್ಯ ಬೆಳೀತೀರಿ? ಅವಾಗ ಅಲಸಂದೆ ಸೆಣಬು ಇವೆಲ್ಲ ಹಾಕ್ತಿವಿ ಸರ್. ಅವಾಗ ಕೆಲವು ರಾಗಿ ಕೂಡ ಬೆಳೀತಾರೆ? ರಾಗಿ ಜೋಳ ಎಲ್ಲ ಹಾಕ್ತಾರೆ ಸರ್ ಕೆಲವರೆಲ್ಲ. ಎಲ್ಲ ಈ ತರ ಆಗಿ ಸರ್. ಈ ಅಡಿಕೆಯಲ್ಲಿ ಬೇಸಿಗೆ, ಈಗ ಹೋದ ಸರಿ ಎಲ್ಲ ಬೇಸಿಗೆ ಜಾಸ್ತಿ ಇತ್ತು, ಅವಾಗ ಹರಳು ರೋಗ ಅಂತ ಬಂತು. ನಿಮ್ಮ ಒಂದು ತೋಟ ಏನೇನು ಅನುಭವಿಸ್ತೀರಿ? ಹರಳು ರೋಗ ಅಂತ ಬರ್ತದೆ ಸರ್. ಅವಾಗ ಇನ್ನೇನೆಲ್ಲ ಔಷಧಿ ಹಾಕ್ರಿ ಮಾಡ್ರಿ ಮಟ್ರಿ ಅಂತ ಎಲ್ಲ ಹೇಳ್ತಾರೆ. ಕೆಲವರೆಲ್ಲ ಸುಣ್ಣ ಹಾಕಿದ್ವಿ ಸರ್ ಕೃಷಿ ಅಲೇಖಿಂದ. ಆಮೇಲೆ ಇನ್ನೊಂದ್ ಅವ್ರು ಪುಡೆ ಕೊಡೋರು ಸರ್, ಪುಡೆನು ಹಾಕಿದ್ವಿ. ಯಾವ ಕಂಟ್ರೋಲ್ ಹಾಕವೇ, ಬಹಳ ಈಟಿದ್ದಾಗ ಉದ್ರೆ ಸರ್, ಏನು ಮಾಡಂಗಿಲ್ಲ ಸರ್. ಅವಕ್ಕೆ ಎಲ್ಲ ಹೊಂದ್ಕೊಂಡು ಹೋಗ್ತಿರ್ತೀವಿ ಸರ್ ರೈತರು, ಏನು ಮಾಡಂಗಿಲ್ಲ ಅವಕ್ಕೆಲ್ಲ. ನಿಮಗೆ ನಷ್ಟ ಅನ್ಸಲ್ವಾ? ಅನ್ಸುತ್ತೆ, ಅನ್ಸಿರು ಏನು ಮಾಡಂಗಿಲ್ಲ. ಉದ್ರೆ ಅಂದ್ರದ್ದು ಯಾರು ಇಟ್ಕೊಳಕ್ ಅಲ್ಲ, ಅವೆಲ್ಲ ಉದ್ರೆ ಉದ್ರ ಸರ್ ಏನು ಮಾಡಂಗಿಲ್ಲ. ನೀವು ಮಾಡೋ ಪ್ರಯತ್ನ ಎಲ್ಲ ಮಾಡಿರ್ತೀವಿ, ಮಾಡಿರು ಹೋಗ್ತಾವ್ ಸರ್, ಏನು ಮಾಡಕ್ ಬರಲ್ಲ. ಅಂದ್ರೆ ಮರದಲ್ಲಿ ಕೆಂಜಿಗ ಏನು ಅಂತಾರಲ್ಲ, ಆ ತರದ ಅವೆಲ್ಲ ಏನು ಎಫೆಕ್ಟ್ ಇಲ್ಲ ಸರ್. ಕೆಂಜ ಬರ್ತಾವಲ್ಲ ಅದು ಗೊನೆಗೆ ಒಳ್ಳೇದೇ ಸರ್. ಯಾವ ರೀತಿ ಒಳ್ಳೇದು? ಅದು ರೋಗ ರುಜಿನಗಳಿಗೆ ಒಳ್ಳೇದು ಸರ್. ಅವು ಆಮೇಲೆ ಇರುವೆ ಬಿಡ್ತೀವಿ ಸರ್, ಅದು ಒಳ್ಳೇದೇ ಸರ್. ಇರುವೆ ಬಿಡ್ತೀವಿ ಅಂದ್ರೆ ಏನು? ಕೆಲವು ಈ ತೋಟದಿಂದ ಆ ತೋಟದಿಂದ ಬಿಡ್ತೀವಿ ಸರ್. ಹೆಂಗ್ ಅದ್ರ ಬಗ್ಗೆ ನಮ್ಮ ರೈತರಿಗೆ? ಅದ್ರ ಬಗ್ಗೆ ಅಂದ್ರೆ ಪೆಂಡಿ ಕಟ್ಟಿ ಸರ್, ಹೊರಿಯಾಗೆ ಹೊರಿಯಾಗಿ ಕರಿ ಇರುವೆ ಅಂತ ಇರ್ತದೆ ಸರ್. ಅವು ಇದ್ರು ಬಹಳ ಒಳ್ಳೇದ ಸರ್ ತೋಟಕ್ಕೆ ಸರ್. ಅವು ಯಾಕೆ? ಅವು ಇದ್ರು ಚೆನ್ನಾಗಿರ್ತಾವ ಒಳ್ಳೆ. ಕೆಲವು ಕೀಟನಾಶಕಗಳು ಸತ್ತೋಕ ಸರ್, ಇವು ರೋಗ ಇರೋದು ಕಂಟ್ರೋಲ್ ಹಾಕ ಸರ್ ಅವಕ್ಕೆಲ್ಲ, ಅದು ಒಳ್ಳೇದು ಸರ್. ಚಂಜ್ಗೆ ಇರ್ಬೇಕಿರೋದು ಒಳ್ಳೇದು ಸರ್, ಯಾವ್ದು ಏನು ನಾಶ ಆಗಂತದೇನು. ರೈತ ಮಿತ್ರ ಅಂತೀರ? ರೈತ ಎರೆಹುಳ ಫಸ್ಟ್ ರೈತನ ಮಿತ್ರ ಸರ್. ಇವ್ ಬಾಕಿ ಇವೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ತಾವ ಸರ್ ರೋಗ ರುಜಿನಗಳಿಗೆಲ್ಲ ಸರ್. ಇರುವೆ ಬಿಡೋದು ಬೇರೆ ತೋಟಕ್ಕೆ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ನೀವು ಅದನ್ನ ಮಾಡ್ತೀವಿ? ಇವತ್ತು ಬೆಲ್ಲ ಹಾಕಿ ಹೋಗಿರ್ತೀವಿ, ಇಲ್ಲಿ ಪೆಂಡಿ ಮಾಡಿ ಎಷ್ಟಪ್ಪ ಪೆಂಡಿ ಕಟ್ಟಿರ್ತೀವಿ, ಒಂದ್ ಅಲ್ಲದಲ್ಲೇ ಒಂದ್ 5 ಪೆಂಡಿ ಕಟ್ಟಿರ್ತೀವಿ, ಕಟ್ಟಿರ್ ಬೆಳ ಕಟ್ಟಿಗೆಲ್ಲ ಮುದ್ರಿರ್ತಾವ ಸರ್. ಆಮೇಲೆ ಟಿಲ್ಲರ್ ನಗರ ಯಾವ್ದಾದ್ರೆ ಹಾಕ್ಯಾನ ನಮ್ ತೋಟಗಳಿಗೆ ಬಿಡ್ತೀವಿ ಸರ್. ಅವನ್ ಕಚ್ಚಲ್ಲ? ಕಚ್ಚಲ್ಲ ಸರ್. ಆಮೇಲೆ ಅಳ್ದಿ ಅವ ಪಾಡಿಗೆ ಅಳ್ಕ್ಯಂತಾವ ಸರ್. ಅವು ಒಂದ್ 4-5 ಗರಿ ಕಿರತ ಕಳೆದಲ್ಲೇ ಇಟ್ಟು ಸಾಕು, ತೋಟದಂಬ ಇರುವೆ ಅವೆಲ್ಲ ಹಾಕೋ ಸರ್ ಅವಕ್ಕೆ. ಅದಕ್ಕೆ ಏನಕ್ಕೋಸ್ಕರ ನೀವು ಇರುವೆ ಇದ್ರ ಬಗ್ಗೆ? ಚಂಜಿಗೆ ಇರ್ಲೇಬೇಕು ಸರ್, ಇದ್ರು ಒಳ್ಳೆ ಸರ್ ಅಡಿಕೆ ಇಟ್ಕೊ. ಅದ್ ಯಾವಾಗ್ಲೂ ಚಂಜಿಗೆ ನೀವು ಕೇಳಿದ್ರಿ ಸರ್, ನೀವು ಬಹಳ ವರ್ಷದಿಂದ ಕೇಳಿದ್ರಿ, ಚಂಜಿಗೆ ಇರ್ಬೇಕೇ ಇರ್ಬೇಕು ಸರ್, ಒಳ್ಳೆ ಸರ್. ಇದ್ರೆ ಅಡಿಕೆ ಬೆಳೆ ಚೆನ್ನಾಗಿ ಬೆಳೆಯುತ್ತೆ. ಅದರಿಂದ ಏನ್ ಲಾಸ್ ಏನು ಆಗಿಲ್ಲ ರೈತರಿಗೆ, ಯಾರಿಗೂ ಏನ್ ಲಾಸ್ ಆಗಿಲ್ಲ ಸರ್. ಕೆಲವೊಂದು ತೋಟದಲ್ಲಿ ಸ್ಪ್ರಿಂಕಲ್ ಮಾಡಿದ್ದಾರೆ, ಕೆಲವರು ಡ್ರಿಪ್ ಮಾಡಿದ್ದಾರೆ, ನೀವ್ ಯಾವ ಪದ್ಧತಿ? ನಮ್ದು ಎಲ್ಲ ನೀರಾವರಿ. ಅದು ಡ್ರಿಪ್ ಮಾಡಿದಾರಲ್ಲ, ಒಳ್ಳೆ ಇಳುವರಿ ಬರ್ತ ಸರ್. ಅತಿ ಶೀತ ಆಗಲ್ಲ, ಉಷ್ಣಾಂಶ ಕರೆಕ್ಟ್ ಇರ್ತದೆ, ಅಂದ್ರೆ ಅದರಿಂದ ಏನ್ ತೊಂದರೆ ಏನಿಲ್ಲ ಸರ್. ಸ್ಪ್ರಿಂಕರ್ ಡ್ರಿಪ್ ಅವೆಲ್ಲ ಒಳ್ಳೇವೆ ಸರ್. ನೀವು ಮಾಡಬಹುದಾಗಿತ್ತಲ್ಲ? ನಾವು ಮಾಡಬಹುದು ಸರ್, ಮಾಡಲಿಲ್ಲ. ನಮ್ಮಲ್ಲೆಲ್ಲ ನೀರಾವರಿ ಸರ್ ಮಾಡಲಿಲ್ಲ ಸರ್. ಈ ಟೈಪ್ ಸರ್ ಆಗಿರೋದು. ಈ ಅಡಿಕೆಯಲ್ಲಿ ಬೇರು ರೋಗ ಅಂತ ಏನೋ ಬರುತ್ತೆ ಅಂತ ಅಂದ್ರಿ, ಅದು ರೋಗದ ಬಗ್ಗೆ ನೀವೇನ್ ಹೇಳ್ತೀರಿ? ಬೇರೆ ರೋಗ ಅಂದ್ರೆ ಒಳಗಡೆ ಬರ್ತದೆ ಸರ್. ಆ ರೋಗ ಬಂದಾಗ ನಿಮ್ಮ ಕೃಷಿ ಇಲಾಖೆಯಲ್ಲ ಔಷಧಿ ಕೊಡ್ತಾರೆ ಸರ್, ಔಷಧಿ ಎಲ್ಲ ಹಾಕಿದ್ವಿ, ಒಂದ್ ಸ್ವಲ್ಪ ಕಂಟ್ರೋಲ್ ಬಂದ್ರಿ ಸರ್. ಯಾವ ಸಮಯದಲ್ಲಿ ರೋಗ ನೀವು ಎದುರಿಸ್ತೀರಿ? ಜಾಸ್ತಿ ಮಳೆಗಾಲದಾಗೆ ಸರ್ ಬರೋದು. ಬ್ಯಾಸಿ ಸೀಸನ್, ಈ ಸೀಸನ್ ಕೆಲವೆಲ್ಲ ಸ್ಟಾರ್ಟ್ ಆಗೋದು ಬ್ಯಾಸಿಗೇನಂತ ಅನ್ಸಲ್ಲ ಸಾಹೇಬ್ರೆ, ಅದು ಆ ಟೈಪ್ ಅನ್ಸಲ್ಲ ಸರ್. ಮಳೆಗಾಲದಾಗೆ ಅವೆಲ್ಲ ಬರೋದು ಸರ್, ಅವೆಲ್ಲ ಹಂಗಾತು ಹಿಂಗಾತು ಅಂತ ಹೇಳದೆ, ಜಾಸ್ತಿ ಮಾಹಿತಿ ಹೇಳದೆ ಮಳೆಗಾಲದಲ್ಲಿ ಸರ್. ಮಳೆಗಾಲ ಪ್ರಾರಂಭ ಆಯ್ತು ಅಂದ್ರೆ ನಿಮ್ಗೆ ಈಗ ಸ್ವಲ್ಪ ಟೆನ್ಷನ್ ಇದೆ ಸರ್. ಇದೇ ಸರ್, ನೀವು ಹೇಳ್ದಂಗೆ ನೀರ್ ಬಗ್ಗೆದು ಮಾಡೋದು ಮಟ್ಟವು ಅಲ್ಲಿದಾತು ಇಲ್ಲಿದಾತು ಅನ್ಕಂತ ಇವೆ ಸರ್ ಜಾಸ್ತಿ. ಅಂದ್ರೆ ಏನೇ ರೋಗ ಬಂದ್ರು ಕೃಷಿ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡು ಅದಕ್ಕೆ ಸರಿ ಮಾಡ್ತೀರಾ? ಕೇಳ್ತಿರ್ತೀವಿ ಸರ್ ಮಾಹಿತಿ ಕೇಳಿ. ತೋಟಕ್ಕೆ ಏನ ಬರ್ತಾರ ಅಧಿಕಾರಿಗಳು? ಬರ್ತಾರ ಸರ್, ಹಂಗೇನಿಲ್ಲ, ಬರ್ತಿರ್ತಾರ ಸರ್. ಬಂದೆಲ್ಲ ನೋಡ್ತಾರ ಹಿಂಗ ಆಯ್ತಿ ಅಂದ್ರೆ, ಮೊನ್ನೆ ಬಂದು ಮೊನ್ನೆ ಹಿಂಗೆ ಸರ್ ಸಿಡ್ಲು ಹೊಡಿತು ಸರ್, ಸಿಡ್ಲು ಹೊಡೆದಾಗ ಒಂದೊಂದು ತೋಟದಾಗ 50 ಮರ ಒಣಕೊಂಡೋದು ಸರ್, ಅದು ರವಿಗೆ ಸರ್. ಅವಾಗೆಲ್ಲ ಬಂದದ ಸರ್, ಕೆಲವು ಸಿಡ್ಲು ಹೊಡೆದಾಗ ಕೆಲವು ಮರಗಳು ಅರ್ಧ ಎಕರೆ ಗಟ್ಟಲೆ ಹೊಡೆದು ಸರ್. ಮುಂಚೆ ಎಲ್ಲ ಬಿಡ ಒಂದ್ ಮರ ಎರಡ್ ಮರ ಮೂರ್ ಮರ ಹೋತು ತೆಂಗಿನ ಮರ ಕುಡಿತು ಆತರ ಈತರ ಅನ್ನೋದು, ಈ ಸತಿ ಅರ್ಧ ಎಕರೆ ಗಟ್ಟಲೆ ಹೊಡೆದು ಸರ್ ಸಿಡ್ಲು. ಅದು ಎಲ್ಲಿಂದ ಬಂತೇನ ಸರ್ ಆತರ ಅನ್ನೋದು ಸರ್ ಈ ಸತಿ. ಅವಾಗ ಮರಗಳನ್ನ ನೀವೇನ್ ಮಾಡ್ತೀರ? ಅದನ್ನ ಬಗ್ದು ಇದ್ ಮಾಡ್ತೀವಿ ಸರ್. ಮತ್ತೆ ಆ ಜಾಗದಲ್ಲಿ ಬಂದು ಬೇರೆ ಮತ್ತೆ ಸುಟ್ಟೆಲ್ಲ ಇದ್ ಮಾಡಿ ಆ ಮಣ್ಪಣ್ಣು ಹಾಕಿ ಸರ್ ಅದರಲ್ಲಿ ಮತ್ತೆ ಗಿಡ ಹಚ್ತೀವಿ ಸರ್. ಅಂದ್ರೆ ಅಡಿಕೆಯಲ್ಲಿ ಸೊರಗು ರೋಗ ಕೂಡ ಬರುತ್ತೆ ಅಂತ, ಅದು ಏನಾದ್ರೂ ಬಂದಿದ್ಯಾ? ಅದೇನಿಲ್ಲ, ಕಂಡಲ್ಲ ಸರ್, ಅಷ್ಟೇ ಕಂಡಲ್ಲ, ಕಂಡಲ್ಲ ಸರ್, ಅವೆಲ್ಲ ಕಂಡಲ್ಲ ಸರ್. ಮತ್ತೆ ಅಡಿಕೆ ಎಲ್ಲ ಬೆಳೆದ್ರಿ ಅಂದ್ರೆ ನಿಮ್ಗೆ ವರ್ಷಕ್ಕೆ ಅಂದ್ರೆ ಒಂದು ಎಕರೆಗೆ ಎಷ್ಟು ನೀವು ಇಳುವರಿ ತಗೋತೀರ? ಒಂದೊಂದು ಎಕರೆ ಸರ್ 9 ಕ್ವಿಂಟಲ್ 10 ಕ್ವಿಂಟಲ್, ಕೆಲವು ಬಹಳ ಚೆನ್ನಾಗಿ ಬೆಳೆದಾರ 11 ಕ್ವಿಂಟಲ್ ತಂಗ ಬೆಳೆದಾರ ಒಣ ಅಡಿಕೆ ಸರ್. ಸರ್, ಒಂದ್ ಮರಕ್ಕೆ ಎಷ್ಟು ಕೆಜಿ? ಒಂದ್ ಮರಕ್ಕೆ ಏನಿಲ್ಲ ಅಂದ್ರೆ 2 ಕೆಜಿ ಇಂದ 3 ಕೆಜಿ ಕಟ್ಕೊಂತಾರೆ ಸರ್, ಅವರೇ 2 ಕೆಜಿ ಕಟ್ಕೋ ಸರ್, ಒಂದ್ 10 ಕ್ವಿಂಟಲ್ ಲೆಕ್ಕ ಸರ್. ನೀವು ಮಾರ್ಕೆಟ್ ಕೊಡ್ತೀರಾ ಅಥವಾ ನೀವೇ ಚೇಣಿ ಗಿಣಿ ಮಾಡ್ತೀರಾ? ಕೆಲವ್ರು ಅಡಿಕೆ ಕೊಡ್ತಾರೆ, ಕೆಲವ್ರು ಚೇಣಿ ಮಾಡ್ತೀವಿ ಸರ್. ನಾವು ಅಡಿಕೆ ಕೊಡ್ತೀವಿ ಸರ್ 12 ಕೆಜಿ. ಇಲ್ಲಿಗೆ ಬರ್ತಾರೆ? ಇಲ್ಲೇ ಬಂದೆಲ್ಲ ಕಟಾವ್ ಮಾಡ್ಕೊಂಡು ಹೋಗ್ತಾರೆ ಸರ್. ಖರ್ಚು ಕಳೆದ ಎಷ್ಟು ಉಳಿಯುತ್ತೆ ನಿಮಗೆ? ಉಳಿತು ಸರ್, ಮಾಡಿದ್ಗೆ ಒಂದ್ ಅರ್ಧ ಭಾಗ, ಅವ್ರಿಗೊಂದು ಕಾಲ್ ಭಾಗ ಉಳಿದ್ರೆ ನಮ್ಗೊಂದ್ ಅರ್ಧ ಭಾಗ ಉಳಿತದೆ ಸರ್. ಮತ್ ನಾವೆಲ್ಲ ಖರ್ಚು ಮಾಡಿದ್ದು ಎಲ್ಲ ಇದ್ ಮಾಡ್ಬೇಕಲ್ಲ ಸರ್, ತೋಟ ಗೊಬ್ಬರ ಗೋಡು ಎಲ್ಲ ಹಾಕ್ಸ್ಬೇಕಲ್ಲ. ನಾವೊಂದು ಒಂದ್ ಎಕರೆ ಹಾಕ್ಸ್ತೀವಿ ಅಂದ್ರೆ ಒಂದು 3 ಟ್ಯಾಕ್ಟ್ರಿ ಇದ್ದಾರೆ, ಕೊಟ್ಟಿಗೆ ಗೊಬ್ಬರ ಬೇಕು ಸರ್, 8,000 ರೂಪಾಯಿ, ಅದೇ 24,000 ರೂಪಾಯಿ. ಕುರಿ ಗೊಬ್ಬರನು ಹಾಕ್ಸ್ತಾರೆ ಅಂತಾರೆ? ಕುರಿ ಗೊಬ್ಬರ ಒಂದ್ ಚೀಲಕ್ಕೆ 125 ರೂಪಾಯಿ. ಒಂದ್ ಕುರಿ ಗೊಬ್ಬರ ಹಾಕ್ಸ್ಬೇಕು ಅಂದ್ರೆ ಸರ್ ಒಂದ್ ಎಕರೆಗೆ ಖರ್ಚು ಸುಮಾರು 15-20,000 ರೂಪಾಯಿ ಖರ್ಚು ಬರ್ತದೆ ಸರ್. ಅದು ಖರ್ಚು ಬರಲ್ಲ ಅಂತ ಯಾವಾಗಲ್ಲ ಸರ್. ಅಂದ್ರೆ ಇತ್ತೀಚಿನ ದಿನದಲ್ಲಿ ಕೂಲಿ ಆಳುಗಳು ಸಿಗೋದು ಭಾರಿ ಕಡಿಮೆ, ನೀವ್ ಏನ್ ಮಾಡ್ತೀರಾ ಅಂತ? ನಾವು ದನಿ ಗೊಬ್ಬರ ಇವೆಲ್ಲ ಹಾಕ್ಸ್ತಾ ಕೂಲಿ ಆಳುಗಳಲ್ಲಿ ಹಾಕ್ಸ್ತೀವಿ ಸರ್. ಹಾಕ್ಸಿದ್ನೇನು ಮಿಷಿನ್ ನೋಡ್ಸ್ಕೊಂತ ಇರ್ತೀವಿ ಸರ್. ಮಿಷಿನ್ ಅಂದ್ರೆ ಯಾವ್ದು? ಇದು ಟ್ಯಾಕ್ಟ್ರಿ ಬರ್ತೀವಿ ರೋಟ್ರಿ, ಇದ್ರ ಬೋಚರ್ ಅಂತ ಬಂದಿ ಹುಲ್ಲುಡಿಯ ಸರ್, ಅದು ಇಲ್ಲದ್ರೆ ಬ್ಯಾಲ್ಟ್ ಹಾಕ್ಯಂದ ಕೃಷಿ ಇಲಾಖೆ ಹೋಗ್ತಾರಲ್ಲ ಸರ್, ಅದು ಮಾಡಿಸ್ತೀವಿ ಸರ್. ಈ ಒಟ್ಟಿಗೆ ರೌಂಡ್ ಅಪ್ ಕಮ್ಮಿ ಮಾಡ್ಕೋಬೇಕು ಸರ್ ನಾವು, ಯಾಕೆ ತೋಟಗಳಿಗೆ ಸರ್ ಭೂಮಿ ಫಲವತ್ತತೆ ಹಾಳಾಗುತ್ತೆ. ಅದು ಎಲ್ಲ ಇದ್ ಮಾಡ್ಬೇಕು ಸರ್, ಮರ ಉಳ್ಡೋಕೋವೆ. ಇವತ್ತೆಲ್ಲರೆ ಹೊಡೆದು ಬಂದ್ವಿ ಹಳೆ ತೋಟಕ್ಕೆ ಅಂದ್ರೆ ಸರಿಯಾಗಿ ಈಗ ಒಂದು 15 ತಿಂಗಳ ಮುಂದೆ ಗಾಳಿ ಬಂತು ಅಂದ್ರೆ ಸರ್ ಹೋಗಿರ್ತೀವಿ, ಗಾಳಿ ಬಂತು ಅಂದ್ರೆ 15-20 ಮರ ಉಳ್ಡೋಗಿರ್ತದೆ ಸರ್. ರೌಂಡ್ ಅಪ್ ಹೊಡೆದಿದ್ಕೆ ಮೊನ್ನೆ ಆ ತರ ಬದುಕಾಗಿ ಸರ್, ನಮ್ಗೆಲ್ಲ ಅನುಭವ ಕೊಟ್ಟಿದೀವಿ ಸರ್. ಒಂದೊಂದು ತೋಟ ಒಂದ್ 2 ಎಕರೆಗೆ 25 ಮರ ಉಳ್ಡೋಗಿತ್ತು ಸರ್. ಹಂಗ ಉಳ್ಡು 2 ಸತಿ ಉಳ್ಡೋದ್ರೆ ಅಲ್ಲಿ ವಿಪರೀತ ಗಿಡ ಅಲ್ಲೇ ನಾಶ ಸರ್. ಮತ್ತೆ ಈ ಗಿಡ ನಾವ್ ಇಬ್ಬರು ಸತಿಗೆ ನಾವೇ ಮೆತ್ತಗೆ ಆಗಿರ್ತೀವಿ ಸರ್. 25 ವರ್ಷ ತೋಟ ಬರತ್ತೀಗ ಆ ಗಿಡ 50 ಗಿಡ ಹೋಗಿರ್ತಾವೆ, ಎರಡು ಟೈಮ್ ಹಂಗ ಓದ್ವು ಅಂದ್ರೆ ಮತ್ ನಾವು ಇಬ್ಬರು ಸತಿ ನಾವೇ ಮೆತ್ತಗೆ ಆಗಿರ್ತೀವಿ ಸರ್. ಎಷ್ಟು ವರ್ಷಕ್ಕೊಂದ್ಸಲ ಗಿಡಗಳನ್ನ ಕಟ್ ಮಾಡ್ತೀರಾ? ಅವು ಓದದಂಗ ತೆಗಿದೀವಿ ಸರ್. ಗಿಡಗಳ ಮುಂಡಿ ರೋಗ ಬಂದಾಗ ಈ ಗಾಳಿ ನೋಡಿ ಎಲ್ಲ ಬಂದಿರುತ್ತೆ, ಹೋದಾಗ ಇನ್ನೇನು ನಾವು ಕಟಾವ್ ಮಾಡಬೇಕು, ಬಗಿಬೇಕು, ಮತ್ತೆ ಹಸ್ತಿರ್ಬೇಕು ಸರ್. ಅದು ಮಾಡ್ಲೇಬೇಕು ಸರ್, ಬಿಡಂಗಿಲ್ಲ ನಿರಂತರವಾಗಿ ಕೆಲಸ ಸರ್ ತೋಟದಲ್ಲಿ, ಏನು ಬಿಡಂಗಿಲ್ಲ ತೋಟಗಳಾಗಿ. ಒಟ್ಟಲ್ಲಿ ಅಷ್ಟೇ ಆದಾಯ ಇದೆ? ಆದಾಯ ಐತೆ, ಆದಾಯಕ್ಕೆ ತಕ್ಕಂತೆ ಖರ್ಚು ಹಂಗೆ ಸರ್, ಮಾಡ್ಕೊಂತ ಹೋಗ್ತಿರ್ಬೇಕು, ನಾವು ನಿಲ್ಸಂಗಿಲ್ಲ ಸರ್ ನಿರಂತರವಾಗಿ. ಇವತ್ತು 25 ಮಾರು ಬಿದ್ವಾ, ನಮ್ದು ವಾರದೊಳಗೆ ಅವೆಲ್ಲ ರೆಡಿ ಮಾಡಿ ಮತ್ತೆ ಗಿಡ ಹಚ್ಚಿ ಸರ್ ಕಡದೆಲ್ಲ ಏರ್ಕೆ ಬಂದು. ಯಾವುದು ಸಮಸ್ಯೆ ಇಲ್ಲ ಅಂದ್ರೆ ನಿಮಗೆ ಒಳ್ಳೆ ಚೆನ್ನಾಗಿ ಚೆನ್ನಾಗಿ ಹಿಂಗೆ ರೋಗ ಈ ಗಾಳಿ ಮಳೆ ಸಿಡ್ಲು ಹೊಡಿಯೋದು ಎಲ್ಲ ಮೊನ್ನೆ ಪಾಪ ಸಿಡ್ಲು ಹೊಡೆದು ಬಾಳ ಮರಗಳು ಹೋಗ್ಬಿಡು ಸರ್, ರೈತರವೆಲ್ಲ ಬಾಳ ನೋತಾಗಿದ್ದಾವೆ ಸರ್. ಅಲ್ಲದಲ್ಲ ತೆಂಗಿನ ಮರಮರನೇ ಉಳ್ಕೊಂಡಿದಾವೆ, ಅಡಿಕೆ ಮರ ಅಂತೂ ವಿಪರೀತ ಮರ ಹೋಗಿದೆ ಬಿಡ್ರಿ ಸರ್. ಹೇಳಂಗಿಲ್ಲ, ನಿಮ್ ತೋಟದಲ್ಲಿ ತೆಂಗಿನ ಮರನೇ ನೆಟ್ಟಿದ್ರ? ಅಡೆಸಾಲ ಹಚ್ಚಿ ಹಚ್ಚಿ ಸರ್ ಹೊಸ್ದಾಗ ಅವು ಬಿಡಲ್ಲ, ಅವ್ರ ಜೊತೆಗೆ 4 ಮರ ಅದು ಉಳ್ಕೊಂತು ಅಂದ್ರೆ ಒಂದ್ 15 ಮರ ಬಾಚಿನೋ ಇರುತ್ತೆ ಕಿರದಾಯದಲ್ಲಿ, ಆ ಟೈಪ್ ಆಗಿರುತ್ತೆ ಸರ್. ಒಟ್ಟಿನಲ್ಲಿ ತಾವು ರೈತ ಬಾಂಧವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ, ಏನ್ ಹೇಳ್ತೀರಾ? ತೋಟ ರೈತರಿಗೆ ಮಿತ್ರನೇ ಸರ್, ಒಳ್ಳೇದೇ ಸರ್, ರೈತರ ಬಗ್ಗೆ ಏನಿಲ್ಲ ಸರ್. ನಾವು ನಿರಂತರವಾಗಿ ಮಾಡ್ಕೊಂತ ಹೋಗ್ತಿರ್ತೀವಿ, ಇವತ್ತಿನ ಖರ್ಚಿನೊಳಗೆ ಮೇಂಟೈನ್ ಹಾಕ್ಯಂತ ಹೋಗಿಸೋದು ಒಳ್ಳೇದೇ ಸರ್, ಇದರಿಂದ ಏನು ಹಾಳಾಗಂತದೇನಲ್ಲ ಸರ್. ತಾವೆಷ್ಟು ಜನ ಮನೇಲಿ ಇರೋದು? ನಾವು 4 ಸರ್. ನೀವು ನಮ್ ಮಕ್ಕಳು ನಮ್ಮ ಹೆಂಡ್ರು ಎಲ್ಲರೂ ಕೃಷಿನೇ ಮಾಡ್ತಾರೆ ಸರ್. ನಾವು ಹುಟ್ಟಿದ್ದೇನೆ ಕೃಷಿನೇ ಸರ್. ಮಡಿಕೆ ಮಾಡಿದ್ರೆ ಅದು ಮಕ್ಕಳಿಗೇನು ಓದಿಸಿಲ್ಲ? ಓದಿಸಿ ಸರ್. ಅವ್ರು ಅವ್ರು ಓದಿಸಿದ್ರು ಇದನ್ನೇ ಅನುಸರಿಸ್ತಾರೆ. ಇದನ್ನೇ ಅನುಸರಿಸ್ತಾರೆ ಸರ್. ಒಳ್ಳೇದು ಭೋಜಣ್ಣವರೆ, ತಾವು ಇದುವರೆಗೂ ಅಡಿಕೆ ಕೃಷಿ ಬಗ್ಗೆ ನಮ್ಮ ಕೇಳುಗರಿಗೆ ಹೆಚ್ಚಿನ ಮಾಹಿತಿಯನ್ನ ತಾವು ಮಾಡಿಕೊಟ್ಟಿದ್ರಿ. ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಭದ್ರಾವತಿ ತಾಲೂಕು ಅರಕೆರೆ ಗ್ರಾಮದ ಶ್ರೀ ಭೋಜಣ್ಣ ಅವರ ಕೃಷಿ ಅನುಭವಗಳ ಕುರಿತ ಸಂದರ್ಶನ ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಶ್ರೀ ಹೆಚ್ ಎನ್ ಮಹೇಶ್. ಇದಾಗಿತ್ತು ಇಂದಿನ ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮ. ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರೇ, ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಸಮಯ 6:30 ಆಕಾಶವಾಣಿ ಭದ್ರಾವತಿ. ಈಗ ಪ್ರತಿ ಟ್ರೈನ್ ನಲ್ಲಿ ನೀವು ಸ್ಪೆಂಡ್ ಮಾಡುವುದಕ್ಕಿಂತ ಹೆಚ್ಚು ಪಡೆಯಿರಿ. ಮನೆಗೆ ತನ್ನಿ ಹೊಚ್ಚ ಹೊಸ ವ್ಯಾಗನಾರ್ ವಿತ್ ಸ್ಟೈಲಿಶ್ ಡ್ಯುಯಲ್ ಟೋನ್ ಎಕ್ಸ್ಟೀರಿಯರ್, ಅಡ್ವಾನ್ಸ್ಡ್ ಕೆ ಸೀರೀಸ್ ಇಂಜಿನ್, ಹಿಲ್ ಹೋಲ್ಡ್ ಅಸಿಸ್ಟೆಂಟ್ ಹೋಸ್ಟ್ ಹಾಗೂ ಮತ್ತಷ್ಟು ಫೀಚರ್ಸ್ ನೊಂದಿಗೆ, ಹಾಗೂ 25.19 ಕಿಲೋಮೀಟರ್ ಪರ್ ಲೀಟರ್ ಬಂಪರ್ ಮೈಲೇಜ್ ನೊಂದಿಗೆ 48,000 ರೂಪಾಯಿ ವರೆಗೂ ಎವರ್ ಹೈಯೆಸ್ಟ್ ಸೇವಿಂಗ್ಸ್ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ನಲ್ಲಿ ನಮ್ಮ ವ್ಯಾಗನಾರ್ ಚೆಕ್ ಮಾಡಿ. ಷರತ್ತುಗಳು ಅನ್ವಯ. ಮುಂಬೈ, ಏಕ್ ವ್ಯಕ್ತಿ ಕಿ ಬಾರಿಶ್ ಮೇ ಫಸಿ ಗಾಡಿ ದಮ್ ಘುಟ್ನೆ ಸೇ ಹುಯಿ ಮೌತ್. बारिश के समय सड़क पर भरे पानी में न जाएं। आपकी गाड़ी पानी के नीचे न दिखने वाले गड्ढों में फंस सकती है। गाड़ी का इलेक्ट्रॉनिक सिस्टम भी खराब हो सकता है। गाड़ी के खिड़की दरवाजे जाम हो सकते हैं और दम घुटने के कारण आपकी जान भी जा सकती है। बारिश के समय रेडियो और इंटरनेट से मौसम की जानकारी लेते रहें। बचाव के लिए गाड़ी में हथौड़ी आदि रखें। गाड़ी गड्ढों या बहते पानी में न ले जाएं। आधा मीटर ऊंचा पानी भी आपकी गाड़ी बहा कर ले जा सकता है। बरसात के समय बिजली के खंभे के नीचे न रुकें और टूटे हुए बिजली के तारों से सावधान रहें। तैयारी में है समझदारी। NDMA द्वारा जनहित में जारी। ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರಿಫ್ ಬೆಳೆಗೆ ಕೊನೆಯ ದಿನಾಂಕ 30 ಜೂನ್ 2022 ಹಾಗೂ ಮಾವಿನ ಬೆಳೆಗಾಗಿ 31 ಜುಲೈ 2022 ಆಗಿರುತ್ತದೆ. ಬೆಳೆ ವಿಮೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಮೀಪದ ಬ್ಯಾಂಕ್ ಶಾಖೆ, ಸಿಎಸ್ಸಿ ಸೆಂಟರ್, ಗ್ರಾಮ 1 ಅನ್ನು ಸಂಪರ್ಕಿಸಿ ಅಥವಾ 1800209111 ರಲ್ಲಿ ನಮಗೆ ಕರೆ ಮಾಡಿ. ನಿಯಮಗಳು ಹಾಗೂ ನಿಬಂಧನೆಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, IRDA ರಿಜಿಸ್ಟ್ರೇಷನ್ ನಂಬರ್ 144.